ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲು ಗ್ರಾಮದ ಕೃಷಿಕ ದಂಪತಿ ಪ್ರಭುಸ್ವಾಮಿ ಮತ್ತು ಸುನಂದಮ್ಮ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲು ಗ್ರಾಮದಲ್ಲಿ ಯಶಸ್ವಿ ಕೃಷಿ ನಡೆಸಿ ಸುಖಿ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ಪ್ರಭುಸ್ವಾಮಿಯವರು, ಹಾಗೆ ಅವರ ಶ್ರೀಮತಿ ಸುನಂದಮ್ಮ ಅವರು, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ಪ್ರಮುಖವಾಗಿ ಕೃಷಿ ಕೆಲಸ ಅಂದಾಗ ಅದು ಪುರುಷ ಪ್ರಧಾನವಾದಂಥ ಕೆಲಸ, ಮಹಿಳೆಯರದು ಕೂಡ ಪ್ರಧಾನ ಪಾತ್ರ ಇರ್ತದೆ. ಎಷ್ಟು ವಯಸ್ಸು ಪ್ರಭುಸ್ವಾಮಿಯವರೇ? 65 ಸರ್. ಸುನಂದಮ್ಮ ಅವರೇ, ನಿಮಗೆ 55. ನಿಮ್ಗೆ ಎಷ್ಟು ಎಕರೆ ಜಮೀನು ಇದೆ ಕಣಗಾಲ್ ಗ್ರಾಮ? 5 ಎಕರೆ ಜಮೀನು ಇದೆ. ಎಲ್ಲ ಒಂದೇ ಪ್ಲಾಟ್ ಅಲ್ಲಿ ಇದೆಯಾ? ಇಲ್ಲ, 2 ಪ್ಲಾಟ್, ಒಂದು 43 ಸರ್, ಒಂದೊಮ್ಮೆ 3 ಎಕರೆ, 52 ಸರ್, ಒಂದೊಮ್ಮೆ 2 ಎಕರೆ ಹತ್ಕೊಂಡಿದೆ ಸರ್. ಮೂಲತಃ ನೀವು ಕೃಷಿ ಕುಟುಂಬದವರೇ? ಕೃಷಿ ಕುಟುಂಬ ಸರ್, ಎಲ್ಲ ಕೃಷಿ ಮಾಡೋದಿದೆ. ನಾವೇ ಅಲ್ಲಿಗ ಜಾಸ್ತಿ ಸ್ವಲ್ಪ ಟಬಾಕ ಹಾಕ್ತಿವಿ. ಈಗ ಕೃಷಿ ಕುಟುಂಬದವರು ಅಂದ್ರೆ ನಿಮ್ಮ ತಂದೆ ತಾತನ ಕಾಲದಿಂದ? ನಮ್ಮ ಬರೀ ಕೃಷಿ ಇಲ್ಲ, ಇದೆ ಕೃಷಿ ಇಲ್ಲೇ ಸರ್. ಅದ್ರಂಗೆ ನಮ್ಮ ಅಣ್ಣ ಒಬ್ಬ ಸೆಕ್ರೆಟರಿ ಆಗಿದ್ರು, ಅವ್ರು ಬೇರೆ ಇಲ್ಲ, ನಾವ್ ಇಲ್ಲಿ ಬೇರೆ ಇರೋದು. ನಿಮ್ ತಂದೆಗೆ ನೀವು ಇಬ್ರು ಗಂಡ್ಮಕ್ಳು? ಮೂರ್ ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು, ಎಲ್ಲ ಮದುವೆ ಎಲ್ಲಾರು ಮಕ್ಳು ಅವೆ, ಎಲ್ಲಾರ್ಗು ಇದಾಗದೆ. ನಾವ್ ಇಲ್ಲಿರೋರು ಇಬ್ರಾಳಿವಿ, ಇನ್ನೊಬ್ಬ ಕೆಸ್ತಿರೋದು ಅವನೇ, ನಾನೊಬ್ಬ. ಇಲ್ಲಿ ನಾವಿಲ್ಲಿ ಕೃಷಿ ಮಾಡ್ಕೊಂಡು ಇಲ್ಲಿರೋ ಸಾಯಿ. ಅಂದ್ರೆ ನಿಮ್ಮ ಭಾಗಕ್ಕೆ ಬಂದಂತಹದ್ದು? 5 ಎಕರೆ, ಎಲ್ಲಾರ್ಗು 5 ಎಕರೆ ಜಮೀನ್ ಬಂದವೆ. 5 ಎಕರೆ ಭಾಗ ಮಾಡ್ಕೊಂಡು ನಮ್ಮ ಭಾಗದಲ್ಲಿ ನಾವು ವ್ಯವಸಾಯ ಮಾಡ್ತೇವೆ ಸರ್. ನಿಮ್ಗೆ ಕೃಷಿ ಅಂತಕ್ಕಂಥದ್ದು ನಿಮ್ಮ ಬುದ್ಧಿ ತಿಳಿದೇ ಇರೋ ಕಾಲದಿಂದ ಕೂಡ ಬಂದಿದೆ ಅಂತ ಅನ್ಕೊಳ್ತೀನಿ, ಯಾಕೆಂದ್ರೆ ಕೃಷಿ ಕುಟುಂಬ ಆಗಿರೋದ್ರಿಂದ. ಆದ್ರೂ ವಿದ್ಯಾಭ್ಯಾಸ ಅಂತ ಶಾಲೆಗೆ ಏನಾದ್ರು ನಿಮ್ಗೆ ಕಳಿಸಿದ್ರೆ ಎಷ್ಟು ವಿದ್ಯಾಭ್ಯಾಸ? 3ನೇ ಕ್ಲಾಸ್ ಓದಿದೆ ಸರ್ ಅಷ್ಟೇ ಸರ್. 3ನೇ ಕ್ಲಾಸ್, ಆಮೇಲೆ ಯಾಕೆ ಹೋಗ್ಲಿಲ್ಲ? ಆಮೇಲೆ ಅಂದ್ರೆ ಮನೆ ಕಡೆ ತೊಂದ್ರೆ, ಆಮೇಲೆ ನಮಗೂ ವಿದ್ಯೆ ಹತ್ತಿಲ್ಲ, ನಮ್ಮ ಅಣ್ಣ ಆಮೇಲೆ ಆಗ ಸ್ವಲ್ಪ ಆಗ ಬಡಿಸ್ತಾನ ಸ್ವಲ್ಪವ ಅಂತಂದ್ರಿಗೆ ಎಲ್ಲ ಒಬ್ಬರೇ ಅವರು ಅಂತಂದ್ರೆ ಯಾರು ಇಲ್ಲ. ಬಡಸ್ತಾನ ಏನಿಲ್ಲ, 5 ಎಕರೆ ಅಂದ್ರೆ 15 ಎಕರೆ ಜಮೀನ್ ಇದ್ದಾರೆ. 15 ಎಕರೆ ಅಂದ್ರೆ ತಾಗಿಲ್ಲ, ವ್ಯವಸಾಯ ಮಾಡ್ಬೇಕು, ಕುಡಿಯೋರಿಲ್ಲ, ಮಳೆ ಜಾಸ್ತಿ, ಬರೀ 6 ಕೆಲಸ ಮಾಡ್ಕೊಂಡು 6 ಕೆಲಸ, 15 ಎಕರೆ, ಒಂದ್ 5-6 ಎಕರೆ ಪಾಳೆ ಬಿದ್ದಿರೋ ಸಾಗ. ಈಗ ಟ್ರ್ಯಾಕ್ಟರ್ ಬಂದವ, ಎಷ್ಟು ಎಕರೆ ಇದ್ರು ಉತ್ತಾಕ್ತಿವಿ ಅಂತವೆ. ಆಗ ಎಷ್ಟೊತ್ತಾರು 6-4 ಉಡ್ಬೇಕು ಟ್ರ್ಯಾಕ್ಟರ್ಗಳಿಲ್ಲ. ಆಗ ಆದ್ರೆ ಚಂದ ಎಷ್ಟು ಪಡೋದ, ಎಲ್ಲ ಮಳೆ ಜಾಸ್ತಿ ಆಗ್ಬಿಡ್ದು, ದೊಡ್ಡ ಬೆಳ್ಕೊಬಿಡ್ದಾಗ ಕಸಡ ಬೆಳ್ಕೊಳ್ಳೋದು, ರಾಗಿ ಹತ್ತಿ ಎಳ್ಳು ಹಾಕೋರು, ಆಗೇನ್ ಜಾಸ್ತಿ ಕೆಲಸ ಹುಳ್ಳಿ, ಆಗೇನ್ ರಾಗಿ ಏನು, ಇನ್ನು 70 ರೂಪಾಯಿ 80 ರೂಪಾಯಿ ಅಂದ್ಕೊಂಡ್ರ ರಾಗಿ ಅವಾಗ ಹಿಂದೆ. ನಾವು ಕಣ್ಮಟ್ಗೆಯ ಹುಳಿ ಕಾಳು ಏನು 100 ರೂಪಾಯಿ ಕುಂಟಲ ಅನ್ಕೋರು ಕಷ್ಟ. ಆಗ 1,000 ರೂಪಾಯಿ ಮಾಡ್ಕೊಂಡು ಒಬ್ಬ ದೊಡ್ಡ ದೋಸ ಆಗ ಆ ತರ. ಇವತ್ತು 10,000 ತಗೊಂಡು ಸರಿ, ಅವತ್ತೊಂದು 1,000 ರೂಪಾಯಿ ಸಂಬಳ ತಗೊಂಡು ಸರಿ ಅಷ್ಟೇ ಇತ್ತು. ಇವಾಗೆಲ್ಲ ಪ್ರತಿಯೊಂದು ಜಾಸ್ತಿ ರೈಟ್ ಆಗ್ಬಿಟ್ಟು ಎಷ್ಟೇ ಇದು ಮಾಡಿದ್ರು ಪರವಾಗಿಲ್ಲ. ಈಗ ಆಡ್ಗೊಳ್ದು ಹಿಂಸೆ ಟೈಮ್ ಸರಿಗೆ ಆಡ್ಗೊಳ್ ಸಿಕ್ಕಿ. ಈಗ ನಿಮ್ಮ 5 ಎಕರೆ ಜಮೀನಲ್ಲಿ ಏನೇನೆಲ್ಲ ಕೃಷಿಯನ್ನ ಈಗ ನಡೆಸ್ತಾ ಇದ್ರಿ ಹೇಳಿ? ಈ ಮೊದಲು ಟಬಾಕ್ ಹಾಕಿದ್ವಿ 3 ಎಕರೆಗೆ. ಎಷ್ಟು ವರ್ಷದಿಂದ ಆಗ್ತಾ ಇದ್ರಿ? ನಾವು ಹೆಚ್ಚು ಕಮ್ಮಿ ಇಲ್ಲಿಗೆ 80 ಸ್ವೀನ್ಸ್. 80 ಸ್ವೀನ್ದ ಅಂದ್ರೆ ಹೆಚ್ಚು ಕಡಿಮೆ 35-40 ವರ್ಷದಿಂದ 79 ಬ್ಯಾನ್ ಕಟ್ಟು ಅಲ್ಲಿ ಮನೆ ಊರವ್ರಿಗೆ. ಆಗೆಲ್ಲ ಕಂಪ್ನಿಗಳು ಇದೆ ಸರ್, ಈಗ ಇದಿತ್ತಲಾಗ ಎಲ್ಲ ಕಂಪ್ನಿಗಳು ಊರೂರಿಗೆ ಬಂದು ಮಕ್ಕಳವರು ಆ ಕಂಪ್ನಿ ಅವರು ಕಳಿಸಿದ್ದು. ಮಧ್ಯಲಕ್ಷ್ಮಿ ಕಂಪ್ನಿ, ITC ಕಂಪ್ನಿ, ಇದು ಆಗ್ರೋ ಕಂಪ್ನಿ ಅಂತ ಎಲ್ಲ ಕಂಪ್ನಿಗಳಿದ್ದು. ಆಗ್ರೋ ಕಂಪ್ನಿ ಅಂದ್ರೆ ಗೌರ್ಮೆಂಟು, ಇನ್ ಬಾಕಿ ಇವಾಗ ಮಲೆನಾಡ್ ಕಂಪ್ನಿ, ಮಧ್ಯಲಕ್ಷ್ಮಿ ಕಂಪ್ನಿ ಎಲ್ಲ ಸಾವುಕಾರಿಗಳಾಗ. ಆಗ ಹಳ್ಳಿ ಹಳ್ಳಿ ಬಂದ ಆಗೇನು 1 ಸೊಪ್ಪು 11 ರೂಪಾಯಿ, ಇನ್ ಬಾಕಿ 4 ರೂಪಾಯಿ 3 ರೂಪಾಯಿ 2 ರೂಪಾಯಿ ಸಾಗ. ಆವಾಗ ಆಳ್ದಕ್ಕೆ ಅಷ್ಟೇ ಇತ್ತು. ಇವಾಗ ರೈಟ್ ಕೊಡ್ತಾರೆ, ರೈಟ್ ಕೊಟ್ಟರು ಇರ್ತಾವ ಒಂದು 10 ಸೌದೆ ತಗೋತೀನಿ ಅಂದ್ರೆ 4,000-5,000 ಅಷ್ಟೇ ಸೌದೆ ಆಗವೆ. ಖರ್ಚು ಜಾಸ್ತಿ ಆಮೇಲೆ ಆಳ್ಗೊಳ್ ಖರ್ಚು ಒಂದ್ ದಿನಕ್ಕೆ ಗಂಟಾಳ್ಗೆ 500 ರೂಪಾಯಿ, ಹೆಣ್ಣಾಳ್ಗೆ 300 ರೂಪಾಯಿ, ಅವ್ರಿಗೆ ಊಟ ತಿಂಡಿ ಕೊಡ್ಬೇಕು 2 ಟೈಮು, ಬೆಳಗ್ಗೆ ಅಷ್ಟೇ ಬಂದಾನ ಊಟ, ಹೆಣ್ಣಾಳ್ಗು ಅಷ್ಟೇ, ಹೆಣ್ಣಾಳ್ ಊಟ ಮಾಡೋರು ಮನೆ ಊಟ ಮಾಡ್ತಾರೆ, ಊಟ ಮಾಡೋರು ಮನೆ ಊಟ ಮಾಡಿಕ್ಕಿಲ್ಲ, ಕೆಲವೊಂದು ಗಂಟೆ ಬರೀ ಇಸ್ಕೊಳಕ್ ಕೊಡ್ತೀವಿ. ಈ ತರ ಮಾಡ್ಕೊಂಡು ಪರವಾಗಿಲ್ಲ, ಒಟ್ನಲ್ಲಿ ಏನಪ್ಪ ಸ್ವಂತ ಗೇಬಕ್ಸ ನಾವು ಮಾಡ್ತೀವಿ ಅಂದ್ರೆ ಉಳಿಸ್ಬೇಕು ಅಂದ್ರೆ ಸ್ವಂತ ಮಾಡೋರು ಮಾತ್ರ ಸ್ವಲ್ಪ ಉಳ್ಕೊತದೆ. ಈಗ 85 ಇಸ್ವಿಯಿಂದ ಟೊಬ್ಯಾಕೊ ಬೆಳಿತೀನಿ ಅಂತ ಹೇಳ್ತಾ ಇದಾರೆ. ನಿಮ್ಮ ಕೃಷಿ ಜೀವನ ಅದಕ್ಕೂ ಮುಂಚೆದೇ ಪ್ರಾರಂಭ ಆಗಿದೆ, ಚಿಕ್ಕವರಾಗಿರ್ಬೇಕಾದ್ರೆ. ಹಾಗೆಲ್ಲ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ? ಜಾಸ್ತಿ ನಾವು ರಾಗಿ, ಎಳ್ಳು, ಹತ್ತಿ, ಈ 3 ಸಾಕ್ತಿ, ಜಾಸ್ತಿ ಆಗ್ತಿದ್ದೀರ. ಆ ಎಳ್ಳು ಅಂದ್ರೆ ಆದ್ರೆ ದೊಡ್ಡ ಬಳ್ಕೊಳ್ಳೋದು ಎಷ್ಟು ಒಟ್ಟು ಹತ್ತಿ ಆಗೋದು ಒಳ್ಳೆ ಇದಾಗ ರೈಟ್ ಸಿಕ್ಕಿದ್ರೆ ಮಳೆ ಆಗ್ಬಿಟ್ಟು ಜಾಸ್ತಿ ಗಿಡ ಬೆಳ್ಕೊಂಡು ಇದಾಗೋದು ಒಟ್ಟಿನಲ್ಲಿ. ಎಳ್ಳು, ಹತ್ತಿ, ರಾಗಿ, ಹುಳ್ಳಿ, ಇವಿ ಕಿರು ದಿನಸಿಗಳನ್ನ ಹಾಕೊಳ್ಳೋವಾಗ ಈ 85 ಇಸ್ವಿಯಿಂದ 72-73 ಇಸ್ವಿಗೆ ಬತ್ತು ಬೀಜ ಈ ಬ್ಯಾನ್ ಕಟ್ಟಕ್ಕೆ. ನಾವಾಗ ಕಟ್ಟಕ್ ಹಾಕಿದ್ನಲ್ಲ, ಆಗ 85 ಇಸ್ವಿಯಿಂದ ಬ್ಯಾನ್ ಕಟ್ಕೊಂಡ್ಮೇಲೆ ಒಟ್ಟು ಸಾಧಾರಣ ನಮ್ಗೇನು ಮೋಸ ನಮ್ಗೇನು ಆಸೆ ಏನಾಗಿಲ್ಲ. ಸ್ವಂತ ಏನಂತ ಒಟ್ನಲ್ಲಿ ಇಲ್ಲೊಂದು ಮನೆ ಮಾಡ್ಕೊಂಡು ಅಲ್ಲಿ ಬೇರೆ ತಪ್ಪಲ್ಲಿ ಬೇರೆ ಕಟ್ತು ಈಗ ಒಟ್ನಲ್ಲಿ ನಮ್ಮ ಜೀವನ ಒಟ್ನಲ್ಲಿ ಹೆಂಗೋ ಭೂಮಿ ನೋಡ್ಕೊಂಡೇನು ನಮಗೆ ಮೋಸ ಆಗದೆ ಭೂಮಿ ತ ಯಾವ ಕಾರಣದಿಂದ ಮೋಸ ಮಾಡಿಕ್ಲಸ ಏನೇ ಮಳೆ ಈಗ ಜಾಸ್ತಿ ಆದ್ರೂ ಕಷ್ಟ ಮಳೆ ಹೋಗ್ಬಿಟ್ರು ಕಷ್ಟ ಒಂದ್ ಸ್ವಲ್ಪ ಇದಾಯ್ತದೆ ಆದ್ರೂ ಸ್ವಲ್ಪ ಹೋಗ್ತಾ ಈಗ ಬೋರ್ ಹಾಕ್ಸ್ಕೊಂಡು ಎಷ್ಟೇ ಎರಡ್ ಸಾವಿರ ನೀರು ಬೋರ್ ಹಾಕ್ಸ್ಕೊಂಡು ಬೋರ್ ಹಾಕ್ಸ್ಕೊಂಡ ತಗೊಂಡ ಎಲ್ಲ ನೀರು ಹೊಡ್ಕೊಂಡು ಹೆಂಗ ಸಾಧಾರಣ ಅದಕ್ಕೆ ಮುಂಚೆ ಮಳೆ ಮಳೆ ಮಳೆ ಆಶ್ರಯದಲ್ಲಿ ಏನ್ ಬೆಳೀತಾ ಇದ್ರೆ ಅದೇ ಹೊಗೆಸೊಪ್ಪು ಬಿಟ್ರೆ ಇಲ್ಲ ಹೊಗೆಸೊಪ್ಪ 80ನೇ ಇಸ್ವಿಯಿಂದ ಈಚೆಗೆ ಹೊಗೆಸೊಪ್ಪು ಜಾಸ್ತಿ ಬೆಳೆಕಾದ್ರು ಅಲ್ಲ ಆಯ್ತು ಹೊಗೆಸೊಪ್ಪು ಒಂದ್ ಬೆಳೆ ತಗೊಂಡ್ಬಿಡ್ತೀರಿ ಹೊಗೆಸೊಪ್ಪು ತಗೊಂಡ್ಮೇಲೆ ರಾಗಿ ಹಾಕ್ತಿವಿ ಹಲ್ಜೋಳ ಹಾಕ್ತಿವಿ ಹುಳ್ಳಿ ಅವ್ರೆ ಕಿರಿದಿಸಿ ಎಲ್ಲಾನು ಅದ್ರ ಬೆಳ್ಕೊತೀವಿ ಸರ್ ಬೆಳ್ಕೊತೀವಿ ತಗೊಂಡು ಬೆಳೆಸೋ ನೀವು ಮಾರಾಟ ಮಾಡ್ತೀರಾ ಮನೆಗೂ ಬಳಸ್ಕೊಂಡು ಮನೆ ಬಳಸ್ಕೊಂಡು ಹೆಚ್ಚಿಗೆ ಆದ್ರೆ ಮರಾಕ್ತಿವಿ ಇಲ್ಲ ಮನೆಗೆ ಆದ್ರೆ ಮನೆಗೆ ಮಾಡ್ಕೋತೀವಿ ಸರ್ ಈಗ ಸುನಂದಮ್ಮ ಅವ್ರನ್ನ ಮಾತಾಡ್ಸೋಣ ಯಾವುದೇ ಒಬ್ಬ ಹೊರಗಡೆ ದುಡಿತಕ್ಕಂತಹ ಒಬ್ಬ ಪುರುಷರು ಗಂಡಸು ನೆಮ್ಮದಿಯಾಗಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ಮನೆ ಒಳಗಡೆ ಕೆಲಸಗಳು ಅಷ್ಟೇ ಮುಖ್ಯ ಸುನಂದಮ್ಮನವರೇ ನೀವು ಇವರ ಕೃಷಿ ಜೀವನಕ್ಕೆ ಯಾವ ರೀತಿಯಾಗಿ ಸಹಕಾರ ಕೊಡ್ತೀರಿ ಮತ್ತೆ ನಿಮ್ಮ ಕೃಷಿ ಚಟುವಟಿಕೆಗಳು ಹೇಗೆ ಪ್ರಾರಂಭ ಮಾಡ್ತೀರಿ ದಿನ ಅಂತ ಬೆಳಗ್ಗೆ ಎದ್ದು ಹಸುಗಳು ಕಟ್ಟಾಕ್ತಿವಿ ಹಾಲು ಕರಿತೀವಿ ತಗೊಂಡ ಡೈರಿಗೆ ಹಾಕ್ತಾರೆ ಅವರು ಬಾಕಿ ಕೆಲಸಗಳು ಕಸ ಹಾಕ್ತಿವಿ ಮನೇಲಿ ಸೊಸೆಯರಿದ್ದಾಗ ಸೊಸೆಯರು ಮಾಡ್ಕೋತಾರೆ ಸೊಸೆಯರು ಇಲ್ಲ ಅಂದಾಗ ನಾವು ಅಡುಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ತೀವಿ ಅಡುಗೆ ಮಾಡ್ತೀವಿ ಆಳು ಕಾಳು ಬಂದಾಗ ಅವ್ರಿಗೆಲ್ಲ ಊಟಕ್ಕೆ ಹಾಕ್ಬಿಡ್ತೀವಿ ಇವೆಲ್ಲ ಮಾಡ್ತೀವಿ ಅಲ್ಲ ಈಗೇನೋ ಸೊಸೆಯರು ಬಂದಿದ್ದಾರೆ ಸ್ವಲ್ಪ ಕೈ ಬಿಟ್ಟಿದೆ ಆದ್ರೆ ಸೊಸೆಯರು ಬರದೇ ಇರೋ ಕಾಲದಲ್ಲಿ ಎಲ್ಲ ಹೇಗೆ ಜೀವನ ನಡೆಸಿದ್ರೆ ಸ್ವಲ್ಪ ಹೇಳಿ ಹೊಲ್ತಕ್ಕೆಲ್ಲ ಮಾಡ್ಬಿಟ್ಟು ಹೋಗೋವು ಬೆಳಗ್ಗೆ ಎದ್ದು ಬೆಳಗ್ಗೆನೆ ನಾಷ್ಟ ಮಾಡ್ಬಿಟ್ಟು ಹೊಲ್ದ ಹತ್ರಕ್ಕೆ ಹೋಗೋವು ಹೊಲ್ತಾವ್ ಕೆಲಸ ಮಾಡ್ಕೊಬಂದು ಪುನಃ ಅನ್ನಾಗಿನ ಮಾಡ್ಕೊಂಡು ಪುನಃ ತಗೊಂಡು ಹೋಗೋವು ತಗೊಂಡು ಹೋಗಿ ಬಂದು ಪುನಃ ಸಾಯಂಕಾಲ ಅಡಿಗೆ ಮಾಡೋವು ಅಡಿಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕೋವು ಒಬ್ಬ ಇದ್ದಾಗ ಅದು ಬರೀ ಮನೆ ಒಳಗಡೆ ಕೆಲಸ ಅಂತ ಹಾಕಲಿಲ್ಲ ಒಳಗೂ ಕೆಲಸ ಹೊರಗೂ ಮಾಡ್ತಿದ್ದ ಸರ್ ಹೊರಗೂ ಎಲ್ಲ ಹೋಗಿ ಹೊರಗೂ ದುಡ್ಕೊ ಬತ್ತಿದ್ದ ಆಗ ಯಾರು ದುಡಿಯೋರು ಇರ್ತಿಲ್ವಲ್ಲ ಮಕ್ಕಳೆಲ್ಲ ಸಣ್ಣವು ಆಗ ಯಾರು ದುಡಿಯೋರು ಇರ್ತಿಲ್ಲ ಎಲ್ಲ ಸ್ಕೂಲ್ಗೆ ಹೋಗೋರು ನಾವಿಬ್ರೆ ಮಾಡ್ಬೇಕು ಅವಾಗ ಬಂದು ಹೊರಗೂ ಮಾಡ್ಕೊ ಬಂದು ಒಳಗೂ ಎಲ್ಲ ಮಾಡವು ಒಳಗು ಸೊಸೆಯರು ಬಂದ್ಮೇಲೆ ಈಗೆಲ್ಲ ಸೊಸೆಯರು ಮಾಡ್ಕೋತಾವ್ರೆ ನಾವ್ ಒಂದ್ ಸ್ವಲ್ಪ ಇರಾಮಾಗಿವಿ ಅಲ್ಲ ಇವಾಗ ಕೃಷಿ ಜೀವನದಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ರಲ್ಲ ಏನ್ ಅನಿಸ್ತಾ ಇತ್ತು ನಿಮ್ಗೆ ತುಂಬಾ ಕಷ್ಟ ಆಯ್ತದಲ್ಲಪ್ಪ ಈ ಕೆಲಸ ಜೀವನ ಅನಿಸ್ತಿತ್ತ ಕಷ್ಟ ಅನ್ನಿಸ್ತಾ ಇತ್ತು ಈಗ ಕಷ್ಟ ಅಂತ ಅಂದ್ರೆ ಇದು ಅನ್ನ ಸಿಕ್ಬೇಕಲ್ಲ ದುಡಿಲೇಬೇಕಲ್ಲ ದುಡ್ದಿ ಅನ್ನ ತಿನ್ಬೇಕು ಅನ್ನೋ ಇದ್ರಲ್ಲಿ ದುಡಿತಾ ಇದ್ದು ಇವಾಗ ಹೆಂಗೋ ಮಕ್ಕಳೆಲ್ಲ ಕೈಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಮಾಡ್ಕೋತಾವ್ರೆ ನಾವ್ ಒಂದ್ ಸ್ವಲ್ಪ ಇರಾಮಾಗಿವಿ ಇವಾಗ ಈಗ ಏನೇನು ಕೆಲಸಗಳನ್ನ ನಿರ್ವಹಿಸ್ತೀರಿ ಈಗಲೂ ಏನಿನ್ನ ಸೊಸೆಯರ ಜೊತೆ ಹೋಯ್ತಿವಿ ಬಟ್ಟೆ ಒಕ್ಕ ಬತ್ತೀವಿ ಮನೇಲಿ ಹೊಸ ಕೆಲಸ ಮಾಡ್ಕೊಡ್ತೀವಿ ಸೊಸೆಯರಿಗೆ ಇನ್ ಮಾಮೂಲಿ ಕರ ಬಿಟ್ಕೊಳ್ಳೋದು ಕಸ ಹಾಕೋದೆಲ್ಲ ನಾವು ಮಾಡ್ಕೋತೀವಿ ಹಸುಗಳು ಎಷ್ಟಿದಾವೆ ಎರಡ್ ಕರಿತವೆ ಎರಡ್ ಕರಿತವೆ ಒಂದ್ ನಾಲ್ಕೈದು ರಾಸವೆ ಎರಡ್ ಕರಿತಾವೆ ಯಾವಾಗ್ಲೂ ಕರಾವ್ನಲ್ಲಿ ಇರ್ತವೆ ಒಂದ್ ಆರ್ ಲೀಟರ್ ಎಂಟು ಲೀಟರ್ ಹಂಗ ಹಾಲು ಹಾಕ್ತಾ ಇವಿ ಬೆಳಗ್ಗೆ ಸಾಯಂಕಾಲ ಹಾಕ್ತಿವಿ ಹೋದ್ರೆ ಆದ್ರೆ ಹೊಲದ ಹತ್ರ ಕೆಲಸ ಮಾಡ್ತೀನಿ ಆಗ್ಲಿಲ್ಲ ಅಂದ್ರೆ ಹೋಗಲ್ಲ ಮನೇಲೆ ಮಾಡ್ಕೋತೀವಿ ಈಗ ಹಸುಗಳು ಅಂದ್ರಲ್ಲ ಯಾವ ಹಸುಗಳು ನಾಟಿ ಹಸುನ ಇಲ್ಲ ಇಲೈತಿ ಹಸುಗಳು ಈಗ ಅವಾಗೆಲ್ಲ ಮೇವು ಅದೆಲ್ಲ ಯಾರು ನಿರ್ವಹಣೆ ಮಾಡೋರು ಮನೇಲಿ ಇವ್ರ ನೋಡ್ತಾರೆ ಇವ್ರಿಲ್ಲ ಅಂತ ಅಂದ್ರೆ ನಾನ್ ನೋಡ್ಕೋತೀನಿ ಹೊಲದಿಂದ ತಂದು ಕೊಟ್ಬಿಡ್ತಾರೆ ಕೊಡ್ತಾರೆ ತಂದು ಕೊಟ್ಟಾಗ ಮನೆ ಹತ್ರ ನಾವ್ ನೋಡ್ಕೋತೀವಿ ನಾವು ಇಲ್ಲ ಅವ್ರ ಇಲ್ದ ಇದ್ರೆ ನಾವ್ ನೋಡ್ಕೊಳ್ಳೋದು ಇಲ್ಲ ಅಂದ್ರೆ ಅವ್ರು ನೋಡ್ಕೋತಾರೆ ಮೇವು ನಿರ್ವಹಣೆ ಮನೆ ಒಳಗಡೆ ಗೊಬ್ಬರ ತೆಗೆಯೋದಾಗ್ಬೋದು ನಾವ್ ಮಾಡ್ಕೋತೀವಿ ಮಾಡ್ಕೊಂಡು ಹೋಗ್ತೀವಿ ಹುಲ್ಲು ಸೊಪ್ಪು ಅವ್ರು ನೋಡ್ಕೊಂಡು ಎಲ್ಲ ಮಾಡ್ತಾರೆ ಒಟ್ಟಿನಲ್ಲಿ ಅವ್ರ ಜೊತೆ ಕೈಗೂಡಿಸಿ ಸಹಕಾರದಿಂದ ಮಾಡ್ತಾ ಇವಿ ನಾವಿಬ್ರು ಸೇರಿ ಗಂಡ ಹೆತ್ತಿ ಇಬ್ರು ಸೇರಿ ಕೈಗೂಡು ಮಾಡ್ತಾ ಇದ್ವಿ ಸರ್ ರೈತ ಬಾಂಧವರೇ ಗಮನಿಸಿ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಮೈಸೂರು ಜಿಲ್ಲೆಯ ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಇದೇ ತಿಂಗಳ 29ನೇ ತಾರೀಕಿನಂದು ಶುಕ್ರವಾರ ಎಣ್ಣೆಕಾಳು ಬೆಳೆಗಳ ದಾಸ್ತಾನು ಕೀಟ ನಿರ್ವಹಣೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಈ ವಿಷಯ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆಸಕ್ತರು ದೂರವಾಣಿ ಸಂಖ್ಯೆ 8277933116ಕ್ಕೆ ಸಂಪರ್ಕಿಸಿ ತರಬೇತಿಗೆ ನೋಂದಾಯಿಸಿಕೊಳ್ಳಬಹುದು ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8277933116 ತರಬೇತಿ ಅವಧಿಯಲ್ಲಿ ಉಚಿತ ಊಟ ಹಾಗೂ ವಾಸ್ತವಿಕ ಪ್ರಯಾಣ ವೆಚ್ಚವನ್ನು ಒದಗಿಸಲಾಗುವುದು ಈ ತರಬೇತಿಗೆ ಗರಿಷ್ಠ 50 ಜನರಿಗೆ ಮಾತ್ರ ಅವಕಾಶವಿದ್ದು ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಪ್ರಭುಸ್ವಾಮಿ ಅವರೇ, ಹೊಗೆ ಸೊಪ್ಪನ್ನ ನೀವು 40 ವರ್ಷದಿಂದ ಬೆಳೆದೆ ಅಂತ ಹೇಳಿದ್ರಿ, ಅದರಲ್ಲಿ ನಿಮಗೆ ಇತ್ತೀಚೆಗೆ ಕಷ್ಟ ಅಂತ ಅನಿಸ್ತಾ ಇದೆ ಅಂದ್ರಲ್ಲ, ಯಾಕೆ ಕಷ್ಟ ಅನಿಸ್ತಾ ಇದೆ? ಅದು ಕಷ್ಟ ಅಂತಂದ್ರೆ ಮೊದಲು ಪರ್ವತರ ಎಲ್ಲ ಆಳು ಕಾಳು ಸಿಕ್ತಿದ್ರು, ಇವೆಲ್ಲ ಬಿಟ್ಟು ಈಗ ಆಳು ನಾವು ಈಗ ಟೈಮ್ ಆಳು ಸಿಕ್ಕಿಲ್ಲ, ಇಬ್ಬರೇ ಮಾಡ್ಬೇಕು ಅಂದ್ರೆ ಹಿಂಸೆ ಆಯ್ತದೆ. ಈಗ ಆಳು ಬತ್ತಿ ಎಲ್ಲಿ ಮಾಡ್ತಾರೆ, ಈಗ ಆಳು 500 ರೂಪಾಯಿ ಗಂಡಾಳಿಗೆ 500 ರೂಪಾಯಿ ಕೊಡ್ಬೇಕು, ಬತ್ತಿದ ಆಳಿಗೆ ಏನಾದ್ರು ಒಂದು ಪ್ಯಾಕೆಟ್ ಕೊಡ್ತೀನಿ ಅಂದ್ರೆ ಬತ್ತಿ ಅಕಡಿ ಕೊಂಡೋಗ್ಬಿಡ್ತಾರೆ. ಇವಾಗ ಅದೊಂದು ಬಂದ್ಬಿಡ್ತಾ ಈಗ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು ಪ್ಯಾಕೆಟ್ ಕೊಡ್ತೀವಿ ಬರೋ ನನಗೇನಾದ್ರು ಅತ್ತ ಹೊಟ್ಟೋತಾರೆ. ಈಗ ಆ ಥರ ಆಗ್ಬಿಟ್ಟು ಈಗ ಸ್ವಲ್ಪ ಮಾಡ್ಬೇಕಾದ್ರೆ ಭಾರಿ ಹಿಂಸಾಗಿ ಎಲ್ಲ ಆಳು ಕಾಳು ಸಿಗಿ ಟೈಮ್ ಸಿಕ್ಕಿಲ್ಲ. ಅದು ಬಾಕಿ ಅನ್ನ ಅವತ್ತೇ ಮುರಿದ್ರೆ ಅವತ್ತೇ ಕಟ್ಟಿ ಏರ್ಸ್ಬೇಕು, ಬಾಕಿ ಅಂದ್ರೆ ಇನ್ನು ಮಾರನೆ ಹಾಕೋದು ಅನ್ನಂಗಿಲ್ಲ, ಎಲ್ಲ ಬೆಂದೋಗ್ಬಿಡ್ತದೆ ಸೊಪ್ಪು ಮುರ್ದಾಕ್ಸಾರ. ಅವ ಸಾಯಂಕಾಲ ಎಷ್ಟೊತ್ತಾದ್ರೂ ಮುರಿದ ಮಳೆ ಆಗಲಿ ಬಿಸಿಲಾಗಲಿ ಮುರಿದು ಕಟ್ಟಿ ಏರ್ಸ್ಬಿಟ್ಟು ಸಂಜೆ ಹೊತ್ತಿಗೆ ಅವಾಗ ಆಡ್ಸ್ಬೇಕು ಬೀಕೆ. ಇವಾಗ ನೀವು ತಂಬಾಕು ಬೆಳೀತಾ ಇದ್ರೆ ಮತ್ತೆ ಕಷ್ಟ ಆಗ್ತಿದೆ ಅಂತಿದ್ರೆ ಮತ್ತೆ ಬಿಡಕ್ ಹಾಕಿದ್ ಬಿಟ್ಟರು ಇದಿಲ್ವಲ್ಲ ದುಡ್ಡು ಕಾಸು ನೋಡ್ಬೇಕಾದ್ರೆ ಅದೇ ಬಿಟ್ಟು ಮೊದಲಷ್ಟು ಆದಾಯ ಇಲ್ಲ ಅಂತಿದ್ರೆ ಮೊದಲಷ್ಟು ಆದಾಯ ಅಂತ ಸಿಕ್ಕಿಲ್ಲ. ಈಗ ಇರೋದ್ನ ಆಳು ಮನೆಯಲ್ಲಿ ಸ್ವಂತ ಆಳ್ಗೆ ಇದ್ರೆ ಚೆನ್ನಾಗಿ ದುಡ್ಡು ಹೊಸ ಈಗ ಅದರಲ್ಲಿ ಆಳು ಇಲ್ಲ ಅಂದ್ರೆ ಎಲ್ಲ ಆಳು ಕಾಳಕ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ನೇರ ಆಯ್ತದ. ಮತ್ತೆ ಎಷ್ಟು ಜನ ನಿಮ್ಮ ಕುಟುಂಬದಲ್ಲಿ ಕೃಷಿ ಕೆಲಸದಲ್ಲಿ ನಿರತರಾಗಿರ್ತೀವಿ? ಗಂಡ ಇರ್ತೀರಿ ಇಬ್ರೆ ಸರ್. ಮತ್ತೆ ಇಬ್ರೇ ಮಾಡೋದಾದ್ರೆ ಅವನು ಹಿರಿಮಗ ಅಂಗಡಿ ಹಾಕೊಂಡವನೇ, ಅವನು ಬೇರೆ ಅಲ್ಲೇ ಅವನೇ. ಇವನು ಹೇಳ್ತಾರೆ ಹಿಂಗ್ ಕಡ್ದಿ ಅಲ್ಲಿ. ಎಷ್ಟು ಜನ ಒಟ್ಟು? ಎಷ್ಟು ಜನ ಮಕ್ಳು? ಇಬ್ಬರ ಗಂಡ ಮಕ್ಳು, ಒಬ್ಳು ಹೆಣ್ಮಕ್ಳು. ಮದುವೆಯಾಗಿ ಎರಡು ಮಕ್ಳು ಅವೆ, ಎಲ್ಲ ಓದಕ್ ಹೋಗ್ತವೆ. ಇವನ್ಗೆ ಮದುವೆಯಾಗಿ ಎರಡ್ಗ, ಒಂದ್ ಹೆಣ್ಣು ಒಂದು ಗಂಡದೆ. ಇವನಿಂದ ಹೇಳ್ತಾನೆ ಇವನೊಂದು ಇಲ್ಲ ಸಹ ಇಲ್ಲಿ ದಿವಸ ಇನ್ನಾರ ದಣಕರ ಇತ್ತು ಕಟ್ಟಾಕ್ಬಿಟ್ಟು ಹೋಯ್ತಾನೆ, ಯಾರ ಕರಿತು ಹೊಂಟ್ಬಿಟ್ರೆ ಸಂಜೆನೆ ಬರೋದು. ಇರ್ಲಿ, ಅವ್ರವ್ರ ಕೆಲಸ ಅವರು ನಿರ್ವಹಿಸ್ಬೇಕಲ್ಲ. ಏನೋ ಬಿಡ್ತಿ ನಾವು ಆದ್ರೆ ಕಳ್ಬಿಟ್ಟು ಇವ್ರು ಬಿಡ್ಬೇಕಲ್ಲ, ಮಾಡ್ತಿದ್ ಕೆಲಸ ಬಿಟ್ಬಿಟ್ರೆ ಇನ್ ಕೂತ್ಬಿಟ್ಟು ಸಾಮಾರಿ ಆಗೋಯ್ತೀವಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾರೋ ಸಹ ಹಂಗೆ. ಈಗ ನಿಮ್ಗೆ ತೀರಾ ಕಷ್ಟ ಅನ್ಸುತ್ತಾ ಈ ವಯಸ್ಸಿನಲ್ಲಿ ಕೆಲಸ ಮಾಡ್ಬೇಕು? ಕಷ್ಟ ದುಡಿಬೇಕು ಅಂತ ಹಾಕಿದೆ. ಮತ್ತೆ ದುಡಿತೀನಿ ಅಂತ ಹೇಳ್ತೀರಿ, ಆಳು ಕಾಳು ಸಿಗಲ್ಲ ಅಂತೀರಿ, ಆದ್ರೆ ಹೊಗೆ ಸೊಪ್ಪು ಹಾಕ್ಲೇಬೇಕು ಅಂತೀರಿ, ಏನ್ ಸುನಂದ ಅವ್ರೆ, ಯಾಕೆ ಬೇಕು ಈ ಕಷ್ಟ ನಾವು ಬೆಳೆಯೋದು ಅಂತ ನೀವ್ ಹೇಳಲ್ವಾ? ಹೇಳ್ತೀವಿ, ನಾವು 3 ವರ್ಷದಿಂದ ಹೇಳ್ತಾ ಇವಿ, ನಮಗೂ ಆಗೋದಿಲ್ಲ, ಕೂತೋಗಿವಿ, ಗೋಳುವಿ ಬೇಡಿ ನಮ್ಮನ್ನ, ಸಾಕು ಬಿಟ್ಬಿಡಿ, ಇವ್ರಪ್ಪ ಮಕ್ಳು ಏನಾರು ಮಾಡ್ಕೊಳ್ಳಿ ಅಂದ್ರೆ ಇವ್ರು ಈ ವಯಸ್ಸಿಗೆ ನಾವು ಕೂತ್ಕೊಬಿಟ್ರೆ ಮುಂದೆ ನಮ್ಗೆ ತೊಡೆ ತೊಳ್ ಬರೋದಿಲ್ಲ, ಕೂತ್ಕೊಬಿಟ್ರೆ ತಿರ್ಗಡಕ್ ಆಗೋದಿಲ್ಲ, ಸ್ವಾಮಾರಿಯಾಗಿ ಹೋಯ್ತೀವಿ. ಆದಷ್ಟು ಮಾಡ್ಬೇಕು ಅಂತ ಕಷ್ಟ ಬೀಳ್ತಾವ್ರೆ ಅವ್ರಿಗೂ, ಆ ಹುಷಾರಿಲ್ಲ ಆಯ್ತಾ ಇಲ್ಲ ಅವ್ರಿಗೆ ಮಾಡಕ್ಕೆ ಇವಾಗ. ಅದರಿಂದ ಈ ಬಾರಿ ಬಿಟ್ಬಿಡೋದ ಅಂತ ಇವಿ, ಇವ್ರು ಹಂಗು ಮಾಡ್ತೀನಿ ಅಂತ ಅವ್ರೆ. ಬಿಟ್ಬಿಟ್ರೆ ಇನ್ನೇನ್ ಮಾಡ್ಬೇಕು ಅಂತಿದ್ರಿ ಪ್ರಭು ಸ್ವಾಮಿ ಅವ್ರೆ? ಸ್ವಲ್ಪ ಕಿರಿ ದಿನ ಸಾಕೋತೀವಿ, ತರ್ಗಿರ್ಕಾರಿ ಹಾಕೊಂಡು ಸ್ವಲ್ಪ ಈ ರಾಗಿ ಎಳ್ಳು ಇವಾಗ ಮಾಡ್ಕೊಳ್ಳೋದು ಮಾಡಿದ್ವಿ ಸರ್ ಅಷ್ಟೇ. ಈಗ ಹೇಳಿ, ನಿಮ್ಮ 5 ಎಕರೆ ಜಮೀನಲ್ಲಿ ತಂಬಾಕು ಒಂದ್ ಕಡೆಗಾಯ್ತು, ಅದು ತಂಬಾಕು ಬಿಟ್ಟು ಬೇರೆ ಇನ್ನೇನೆಲ್ಲ ಬೆಳೆಗಳನ್ನ ನೀವು ಹಾಕಿದಿರಿ ಮತ್ತೆ ಬೆಳೀತಾ ಇದ್ರಿ? ಇವಾಗ ರಾಗಿ ಚೆಲ್ಲಿವಿ ಒಂದೂವರೆ ಎಕರೆಗೆ, ಕಾಲ ಎಕರೆ ಅಷ್ಟು ಗದ್ದೆ ಮಾಡಿ ಈ ವರ್ಷ ಕೆರೆ ತುಂಬಲಾಗ ಸಹ, ಅದೇ ಒಂದು 12 ವರ್ಷ ಆಗಿತ್ತು ಕೆರೆ ತುಂಬಿ, ಈ ವರ್ಷ ಕೆರೆ ತುಂಬಿಟ್ಟು ಕೆರೆ ಬೈಲಿನಲ್ಲಿ 1 ಎಕರೆ ಜಮೀನ್ ಅದೇ ನಮ್ದು ಗದ್ದೆ, ಅದು ಸೇರು 5 ಎಕರೆನೆ. ಅದಕ್ಕೆ ಒಂದು ಎಕರೆ ಜಾಸ್ತಿ, 1 ಎಕರೆ ಸ್ವಲ್ಪ ಬಿಟ್ಬಿಟ್ಟಿವಿ, ಒಂದು ಎಕರೆ ಜಾಸ್ತಿ ಬರ್ತಾ ಗದ್ದೆ ಮಾಡಿವಿ. ಹುಳ್ಳಿ ರಾಗಿ ಈ ತಡ್ನೆ ಈ ಕಿರಿದಿನಿಸಿ ನಮ್ಗೆ ಏನ್ ಬೇಕು ಎಲ್ಲ ಮಾಡ್ಕೊಂಡಿವಿ ಸರ್. ನಿರಂತರವಾಗಿ ಅದು ಪ್ರತಿ ವರ್ಷ ಮಳೆ ಆದಂಗೆ ಬೆಳೀತಾರೆ. ಮನೆಗೆ ಮಾತ್ರ ನಮ್ಗೆ ಆಗಿ ಬಿಕ್ಕೊಳ್ಳೋಷ್ಟು ನಾವು ಬೆಳ್ಕೊತೀವಿ ಸರ್. ಅಂದ್ರೆ ಈಗ ಮಳೆ ಅಷ್ಟೇ ಬೆಳಿತೀರಾ, ಪಂಪ್ ಸೆಟ್ ಅಲ್ಲಿ ಬೆಳಿತೀರಾ? ಮಳೆ ಇಲ್ಲ ಅಂದ್ರೆ ಪಂಪ್ ಸೆಟ್ ಸೇರ್ಕೊತೀವಿ, ಜಟ್ಟ ಬರ್ತೀನಿ ಇಲ್ಲ ಪಕ್ಕನೆಯ ಇಲ್ಲಿ 3 ಎಕರೆ, ಅಲ್ಲಿ ಒಂದು 2 ಎಕರೆ ಇದ್ದು ಈ ವರ್ಷ 2 ಎಕರೆ ಅಂದ್ರೆ ಅಲ್ಲಿ ಬೇರೆ ಲೀಸ್ ಕೊಟ್ಬಿಟ್ಟು ಭೂಮಿ 2 ಎಕರೆ, ಇಲ್ಲಿ 3 ಎಕರೆ ಮಾತ್ರ ಮಾಡ್ತೇವೆ ನಾನು. ಈಗ ಈ ಕಿರು ಬೆಳೆಗಳು ಅಂತ ಹೇಳಿದ್ರೆ ಅದ್ರಲ್ಲಿ ನಿಮ್ಗೆ ಹೆಚ್ಚು ಆದಾಯ ನೋಡಕ್ ಆಗಲ್ವಲ್ಲ? ಆಯ್ತಾ ಅಂದ್ರೆ ಒಟ್ಟಿನಲ್ಲಿ ಹೆಂಗೋ ಪರವಾಸ ಕೇಳಿಸಿ ದುಡ್ಡು ನೋಡ್ನೆ ಹೋದ್ರೆ ಮನೆ ಹೆಂಗೋ ಇದ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ, ಮನೆ ಬಳಕೆ ಬಳಕೋತೀವಿ ಆಯ್ತದೆ. ಮತ್ತೆ ಖರ್ಚು ವೆಚ್ಚಕ್ಕೆಲ್ಲ ನೀವು ಈಗ ತಂಬಾಕಲ್ಲೇ ದುಡ್ಡು ನೋಡ್ಬೇಕು, ದುಡ್ಡು ನೋಡ್ಬೇಕು. ಅದ್ ಬಿಟ್ರೆ ಇನ್ನೇನು ವಾಣಿಜ್ಯ ಬೆಳೆಯಾಗಿ ಏನ್ ಬೆಳಿತೀವಿ? ನಮ್ ಕಡೆ ಕಬ್ಬು ಹತ್ತಿ ಗಿತ್ತಿ ಏನು ಇಲ್ಲ ಸಹ, ಈಗ ಹತ್ತಿ ಹಾಕಿದ್ವಿ ನವದ್ ಬಿಡೋಕಿಲ್ಲ, ನವದ್ ಕೊತ್ತಿಗಳು ತಿನ್ಕೊಡ್ತವೆ ಎಲ್ಲ ಬಿಟ್ಬಿಟ್ರೆ, ಎಲ್ಲ ಕಿರ್ದಿಸಿ ಬಿಟ್ಬಿಟ್ರೆ ಎಲ್ಲ ಅಲ್ಲೇ ಜಾಸ್ತಿ ಆಗ್ಬಿಟ್ಟು. ಟಬಾಕ ಈ ಹಲ್ಜೋಳ ರಾಗಿ ಅವರೇ ತಗಡ್ನಿ ಹೆಸರು ಉದ್ದು ಈಗ ಎಲ್ಲಾನು ಕಿರ್ದಿಸಿ ಕೊಡ್ಬೇಕು. ಈಗ ಹಲ್ಜೋಳ ಬೆಳಿತೀನಿ ಅಂತ ಹೇಳ್ತಾ ಇದ್ರಿ, ಎಷ್ಟು ಎಕರೆಗೆ ಬೆಳಿತೀರಿ? ಇವಾಗ ಒಂದ 3/4 ಎಕರೆ ಹಾಕಿ ಸರ್ ಅಷ್ಟೇ. 3/4 ಎಕರೆ ಹಾಕಿದ್ರೆ 2 ಎಕರೆ ಮಾಡ್ತಿದ್ದು, ಈ ಸತಿ ಮಾತ್ರ ಒಂದ 3/4 ಎಕರೆ ಹಾಕಿದ್ದು. ಸುಂಠಿ ಹಾಕಿದ್ದು, ಸುಂಠಿ ಹೋಯ್ತಲ್ಲ ಅಂದ್ಬಿಟ್ಟು ಜೋಳ ಹಾಕಿವಿ. ಕೂದನಿಗೆ ಹಾಕ್ಬಿಡ್ತೀವಿ ಅಷ್ಟೇ. ಏನ್ ಕೂದನಕ್ ಹಾಕ್ಬಿಡೋದು? ಅಲ್ಲೋಣ ಕಡ್ಡಿನ ಹಸಿ ಕಡ್ಡಿನ. ಅಲ್ಲ ಯಾಕೆ ಹಾಕೋದು ಅಂತ? ಅಲ್ಲ ಹಾಕಿದ್ರೆ ಹಾಲು ಚೆನ್ನಾಗಿ ಕೊಡ್ತೇವೆ ಅಂತ ನಮ್ಗೆ. ಅದಕ್ಕೇನೆ ನೀವು ಗೋವಿನ ಜೋಳ ಹಾಕೋತಾರಲ್ಲ ಹಾಕಿವೆ ನಮ್ಗೇನು ಮಳೆ ಸ್ವಲ್ಪ ಎಬ್ಬೆಟ್ ಕೊಟ್ಟು ಇದಾಯ್ತು ಮೇವಿಲ್ಲ ಅಂದಾಗ ಅದನ್ನ ಕಡ್ಡಿದ ಸ್ವಲ್ಪ ಸುರಂಗಿ ಕಡ್ತೀಯ ಹಾಕಿದ್ರೆ ನೀವು ಹಿಂದಿನ ಹಾಕೋದ್ಬಿಡಿ ಸರ್ ಸುರಂಗಿ ಮಾತೆ ಬಂದ್ ಮುಟ್ಟು ಅಂದ್ರೆ ನೀವು ಹಿಂದಿನ ಹಾಕೋದ್ಬಿಡಿ ಅಲ್ಲ ಅದೇ ತರ ಕೊಡ್ತಾರೆ ಹಲ್ ಜೋಳದ ಕಡ್ಡಿ. ಹೌದಾ? ಈಗ ಹಲ್ ಜೋಳ ನೀವು ಎಲ್ಲ ಬಿತ್ತನೆ ಮಾಡಿರ್ತೀರಿ, ಖರ್ಚು ಮಾಡಿರ್ತೀರಿ, ಕೂದು ದನಕ್ಕೆ ಹಾಕ್ಬಿಟ್ರೆ ನಿಮ್ಗೆ ಖರ್ಚು ವೆಚ್ಚದಲ್ಲಿ ಏನ್ ಮಾಡ್ತೀರಿ? ಖರ್ಚು ಹಾಲ್ ಬರ್ತದಲ್ಲ ನಾವ್ ಅಲ್ಲಿ ಈಗ ಆ ಮುರ್ದಿ ಹಾಲ ಗುಡ್ಸಿ ಅದ ಒಣಗಿಸಿ ಮಾರು ಮಾರ್ಬಿಟ್ಟು ಇದು ಮಾಡ್ಬೇಕಾರೆ ಅಲ್ಲಿಂದ ಅಲ್ಲಿಗೆ ಬಂದ್ಬಿಡ್ತಾರೆ ಸರ್ ಅದು ಹಾಲು ಉತ್ಪಾದನೆ ಜಾಸ್ತಿ. ಆಗ ಹಾಲು ಉತ್ಪತ್ತಿ ಒಂದ್ ಲೀಟರ್ ಎರಡ್ ಲೀಟರ್ ಅಲ್ಲಿ ಎತ್ಕೋತೇವೆ ಅಲ್ಲಿ ಜೋಳ ಕಡ್ಡಿ ಕೊಟ್ಟು. ಅದ್ಯಾಕೆ ಮತ್ತೆ ರಾಸುಗಳ ಸಂಖ್ಯೆ ಜಾಸ್ತಿ ಮಾಡ್ಕೋಬಾರ್ದು? ಎಲ್ಲನೂ ಎಳ್ದಾಡಕ್ ಆಗೋದಿಲ್ಲ ದನ ಸೊಸೆಯವ್ರೆ ಯಾರು ಮಾಡಲ್ಲವ ಅಂತವೆಲ್ಲ ಕೆಲ್ಸ ಕಸ ಹಾಕೋದು ಕಸ ತುಂಬೋದು ಇವೆಲ್ಲ ತಪ್ಪೆ ವಾಸನೆ ಅಂತ ಅವರೆಲ್ಲ ಮುಟ್ಟಕ್ಕಿಲ್ಲ. ನಾನು ಎಷ್ಟೊತ್ತಾದ್ರೂ ನಾವೇ ಮಾಡ್ಬೇಕು ಮತ್ತೆ ಮಕ್ಳಿಗೆ ಮೊಮ್ಮಕ್ಳಿಗೆ ಹಾಲು ಎಲ್ಲ ಕೊಡ್ಬೇಕು ದಿವಸ ಎರಡ್ ಲೀಟರ್ ಹಾಲ್ ಬೇಕು ಮನೆಗೆ. ನಿಮ್ಗೆ ಏನೋ ಕೈ ನಡೀತಾ ಇದೆ ಮಾಡ್ತಾ ಇದೀರಿ ಅದಕ್ಕೆ ಮಾಡ್ತಾ ಇವೀಗ ಗಂಟೆ ಮಾಡ್ತಾರೆ ಅವ್ರು ಮುಂದಕ್ಕೆ ಅವ್ರ ಗಂಟೆ ತಂದ ಹಾಕ್ತಾರೆ ಮಾಡ್ಕೊತಾರೆ ಸರ್. ಅದ ಹಾಲು ಎಲ್ಲಿಂದ ಸಿಗ್ಬೇಕು? ಯಜಮಾನ್ರುಗಳು ತರ್ತಾರೆ ಪ್ಯಾಕೆಟ್ ಅಲ್ಲಿ ತಗೊಬಂದಿ ಫೋನ್ ಮಾಡ್ತಾರೆ ತಗೊಬಂದ್ ಕೊಡ್ತಾರೆ. ಈಗ ನಾವೇನ್ ಮಾಡೋದು? ನಾವು ಮನೆ ಹಾಲು ಬಳಸ್ದಂಗೆ ಪ್ಯಾಕೆಟ್ ನಿಜ ನಿಜ ನಿಜ ಈಗ ನಾಟಿ ಹಸು ಹಾಲು ಇದ್ದಂಗೆ ನಮ್ಗೆ ಇಲಾಖೆ ಹಸಿನ ಹಾಲು ಮನೇಲಿ ನಾವು ಬೆಳ್ಕೊಂಡಂಗೆ ಪ್ಯಾಕೆಟ್ ಹಾಲು ಬರಲ್ಲ. ನಾಟಿ ಹಸಿನ ನಾಲ್ಕು ವರ್ಷ ಆಯ್ತು ನಾವ್ ಇವತ್ತಿನವರಿಗೂ ನಾವು 10 ರೂಪಾಯಿ ಹಾಕೊಂಡಿಲ್ಲ. ಇಲ್ಲ ಅಂದ್ರೂ ಒಂದು ಮನೆಗಾಗೋಷ್ಟು ಕೊಡ್ತಾ ಇರ್ತದೆ. ಈಗ ಬರೀ ಹಾಲಷ್ಟೇ ಬಳಸ್ತೀರಾ? ಅದ ಬೆಣ್ಣೆ ತುಪ್ಪ ಮಾಡಿ ಹಂಗೆ ತುಪ್ಪ ಮಾಡ್ಕೋತೀವಿ ಮನೆಗೆ ಮನೆಗೆ ಮಕ್ಕಳಿಗಾಗೋಷ್ಟು ತುಪ್ಪ ಮಾಡ್ಕೋತೀವಿ ಹಾಲು ಮಾಡಿಕೊಂಡು ಮನೆಗಾಗೋಷ್ಟು ತುಪ್ಪ ಮಾಡ್ಕೋತೀವಿ ಹಾಲು ಮಾಡ್ಕೋತೀವಿ ಡೈರಿ ಮಕ್ಕಳಿಗೆ ಬೆಣ್ಣೆ ಬೇಕಾ ತುಪ್ಪ ಬೇಕಲ್ಲ ವಾರಕ್ಕೆ ಒಂದ್ ದಿವಸ ಎರಡ್ ದಿವಸ ಮಡಿಕೊಬಿಡೋದು ಒಂದ್ ಮೂರ್ ಲೀಟರ್ ನಾಲ್ಕು ಲೀಟರ್ ಹಾಲು ಮಡಿಕೊಂಡು ಕಟ್ಕೊಟ್ರೆ ಅದೇ ಒಂದು ವರ್ಷದಲ್ಲಿ ಎರಡ್ ಸಾವಿರ ಬೆಣ್ಣೆ ಬರ್ತದೆ ಅದನ್ನೇ ಕನಸಿ ಮಕ್ಕಳಿಗೆ ಹಾಕೊಡ್ತಾರೆ ನಾವು ಅವಾಗ ಉಪಯೋಗಿಸ್ತೀವಿ. ಹಂಗೆ ಈಗ ಜಮೀನಲ್ಲಿ ನೀವು ತೆಂಗಿನ ಮರ ಇವೆಲ್ಲನೂ ಬಳಸ್ಕೊಂಡಿಲ್ವಾ? ತೆಂಗಿನ ಮರ ಸಹ ಒಂದ್ ಹತ್ತು ತೆಂಗಿನ ಮರ ಇವೆ ಒಂದ್ ಹತ್ತು ತೆಗದ ಮರ ಇದೆ. ಮತ್ತೆ ಏನು ಮಾಡಿಲ್ಲ ಅಂದ್ರಲ್ಲ ಪ್ರಭು ಸ್ವಾಮಿ ಅವರ ಹತ್ತು ತೆಗದ ಮರ ಅಂದ್ರೆ ಕಡಿಮೆ ಆಯ್ತಾ? ಐತೆ ಎಲ್ಲ ಈ ಸಜ ಅದ ಎಷ್ಟು ವರ್ಷ ಆಯ್ತು ಹಾಕಿ? ಅವ ತೊಂಬತ್ತೆಂಟನೇ ಇಸ್ವಿ ನೆಟ್ಟವ್ ಸಹ ತೊಂಬತ್ತೆಂಟನೇ ಇಸ್ವಿ ನೆಟ್ಟಿರೋ ಈಗ ನಮ್ಗೆ ಮಾರ್ತನೆ ಅಂದ್ರೆ ಒಳ್ಳೆ ಮಾರ್ಕೆಟ್ ಇದೆ. ಒಳ್ಳೆ ಮಾರ್ಕೆಟ್ ಇದೆ. ಏನ್ ಮಾರ್ಬೇಕು ಅಂತಿದ್ರಲ್ಲ ನಿಮ್ ಮನೆ ಕಟ್ಟೋದೇ ಮಾರ್ಬಿಡ್ತೀವಿ ಸರ್. ಇವರ್ಸ ಎಲ್ಲ ನೆಲ್ಲ ಬಿಡ್ತದೆ ಅಲ್ಲಿ ಅಡಿಲಿ ಏನು ಬೆಳ್ಸಾಯ್ತಾ ಇಲ್ಲ ಮತ್ತೆ ನಮ್ ಹುಡ್ಗ ಬೇಡ ತೈ ಮಾರ್ಬಿಡಕೈತೆ ಕಾರಣ ತೈ ಅಂತ ಅವನೇ ಒಳ್ಳೆ ರೇಟ್ ಕೇಳ್ತಾ ಇದಾರ? ಇಲ್ಲ ಯಾರು ಬಂದಿಲ್ಲ ಅವ್ನ ಮುಡ್ಗನೆ ಅಂತ ಮಾರ್ಬಿಡೋದ ಅಂತ ಆಯ್ತು ಚಿಮಿರ ಬ್ಯಾಸ್ಕೆ ಮಾರಕಾಯ್ತು ಈಗ ರೇಟ್ ಸಿಗ್ತದೆ ಅನ್ಕೊಂಡಿದೀರಾ? ಒಟ್ಟು ಪರವಾಸ ಈಗ ಆಯ್ತು ಆ ತರ ತೇಗದ ಮರಗಳನ್ನ ಇನ್ನೊಂದ್ ನೂರ ಬೆಳೆಸೋಣ ಬಿಡೋ ಮುಂದೆ ಕಾಯ್ತದೆ ಅಂತ ನಿಮ್ಗೆ ಇನ್ನೊಂದು ಮರ ಬೆಳೆಸ್ಬಂದು ಬೆಳೆಸ್ಬೇಕಾಗಿದಾರ ಸರ್? ಹೌದಾ? ಏನು ಆಗೋದಿಲ್ಲ ಬದುಗಳಲ್ಲಿ ಬೆಳೆಸ್ತಾ ಜಮೀನ್ ಅಗ್ಲ ಇದ್ದು ಜಮೀನ್ ಸುತ್ತ ಹಾಕೊಂಡ್ರೆ ಬೆಳಿಬಹುದು ನಮಗ ಆ ಕಡೆ ಈ ಕಡೆ ಇದು ರೋಡ್ ನಂಗೆ ಅಗಲ ಕಡಿಮೆ ಅಗಲ ಕಮ್ಮಿ ಇನ್ನು ಕೆಳಗೆ ಕಟ್ಟಿ ಸೀಳು ಆಗ ಅದೇ ಮಾಡ್ತಾ ನೆಲ್ಲಾಗುತ್ತೋ ನೆಲ್ನಲ್ಲಿ ಯಾವ ಬೆಳೆಸೋಗೋದ್ರ ಸರ್ ಅದಕ್ಕಾಗಿ ತೋರ್ಸ್ ಮಾಡ ಕೊಡತ್ತ. ಈಗ ಇನ್ಯಾವ್ದು ವಾಣಿಜ್ಯ ಬೆಳೆಯನ್ನ ನೀವು ಬೆಳಿಬೇಕು ಅಂತ ನಿಮ್ ಯೋಚನೆ ಇದೆ? ವಾಣಿಜ್ಯ ಬೆಳೆ ಏನು ಬೆಳೆದಿಕ್ಕಿಲ್ಲ ಅದೇ ಹಾಕೊಂಡು ಹೋಗಿ ಸೊಪ್ಪ ಹಾಕೋತೀವಿ ಎಷ್ಟು ಶುಂಠಿ ಮಾಮೂಲಿ ಅದು ಸೊಂಡೆ ಒಂದ್ 5-6 ವರ್ಷ ಶುಂಠಿ ಬಿಟ್ಟಿದ ಈ 18-19 ಒಳ್ಳೆ ದುಡ್ಡು ಸಿಕ್ಸ ಆಗ ಒಂದ್ ಕಲೆ ಕರೆ ಹಾಕಿದ್ದು ಆಗ ಒಂದ್ 3 ಲಕ್ಷ ಸಿಗಿತ್ತು. ಯಾಕೆ ಬೆಳೀತಾ ಯಾಕೆ ಬಿಟ್ಬಿಟ್ರೆ? ಈಗ 2 ವರ್ಷ ಚೆನ್ನಾಗಿ ಕೊಟ್ರು 3ನೇ ವರ್ಷ ಬರೀ 500-600 ರೂಪಾಯಿ ಬಂದ್ಬಿಡ್ ಸರ್ ರೇಟ್ ಕಡಿಮೆ ಆಯ್ತು. ರೇಟ್ ಕಮ್ಮಿ ಆಯ್ತು ಇವಾಗ ಸ್ವಲ್ಪ ಹಾಕೊಳ್ಳೋದು ಶುಂಠಿ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಅದಕ್ಕೆ ಸಿಕ್ಕಾಪಟ್ಟೆ ಆಳು ಕಳಿಕೊಳ್ಬೇಕು ಮಣ್ಣು ಹಾಕ್ಬೇಕು ನೀರ್ ಹಾಕಿ ಹಡಿತಾ ಇರ್ಬೇಕು ಅದಕ್ಕಾಗಿ ಒಟ್ಟ ಬಿಟ್ಟಿಲ್ಲ ಒಂದ್ 6 ಅರ್ಧ ಎಕರೆ ಹಾಕೊಂಡು ಹಾಕೊಂಡು ಹಾಕೊಂಡು ಮಾಡ್ತಿದ್ದು ಈ ವರ್ಷ ಒಂದ್ 3 ಎಕರೆ ಹಾಕ್ದು ಕೆರೆ ನೀರ್ ತುಂಬಿಕೊಂಡ್ಬಿಟ್ಟು ನೀರ್ ಬಂದ್ಬಿಟ್ಟು ಶುಂಠಿ ಒಂದ್ ಎಲ್ಲ ಹಾಳಾಗ್ಬಿಡ್ತು. ಪುನಃ ಏನಾದ್ರು ಅದನ್ನ ಬದಲಾಯಿಸಿ ಪುನಃ ಶುಂಠಿ ಬೆಳಿಬೇಕಂತಿದ್ರೆ ಮುಂದ್ಕೊಂಡ್ 1/2 ಎಕರೆ ಹಾಕ್ತಿವಿ ಬಿಡೋದ್ರ ಸಹ ಮಾಡುವಂತ ಬದುಕ ನಾವು ಮಾಡ್ಬೇಕು ಅಂತ. ಅದು ರೇಟ್ ಒಂದ್ಸರಿ ಬೀಳ್ಬೋದು ಆಗ್ಬೋದು ಅಂತ ಹೋಗ್ಬೋದು ಯಾರು ಕಡಿದಾರ ಸಹ ನೋಡಿ ನಾವು ಕೊಟ್ಟಾಗ 900 ರೂಪಾಯಿ ಇತ್ತು ಈಗ 2,200 ಆಗದೆ ಈಗ ಕೈಗೆ ಬಂದಿದ್ರೆ ಒಳ್ಳೆ ರೇಟ್ ಸಿಕ್ಕಿದೆ ರೇಟ್ ಸಿಗೋದು ಹಂಗೆ ಈಗ ಹೆಚ್ಚಿಗೆ 3,000 ಕೊಂಡು ಹೋಯ್ತದೆ ಈಗ ಈ ವರ್ಷ ಬಾರಿ ಶುಂಠಿ ಹೋಗ್ಬಿಡ್ಸ ಎಲ್ಲ ಮಳೆ ತೀರ ಜಾಸ್ತಿ ಆಗ್ಬಿಟ್ಟು ಬೈಲೇ ಕಷ್ಟ ಆಯ್ತು. ತೆಂಗಿನ ಸಸಿ ಹತ್ತಿದಾವೆ ಅಂದ್ರಲ್ಲ ಎಷ್ಟು ಫಸಲು ಕೊಡ್ತಾ ಇದೆ? ಫಸಲು ಕೊಡ್ತದೆ ಏನು ನಾವು ಜಾಸ್ತಿ ಮಕ್ಕಳು ಮರ ಎಳೆ ಮರಕ್ಕೆ ಹೋಗಿಲ್ಲ ಮನೆಗೆ ಸೋದು ಬಳಸಿ ತಳ್ಳಿ ಬಳಸಿ ಅಂಗಡಿ ಕೊಟ್ಬಿಡ್ತೀವಿ ಕಾಯಿ ಕೆಡಿಗೆ ಕೊಬ್ಬರಿ ಮಾಡ್ಕೋತೀರಾ? ಕೊಬ್ಬರಿ ದೋಸೆ ಮಾಡ್ಕೋತೀವಿ, ಮನೆಗೆ ಆಗೋಷ್ಟು ಹಾಕಿ ಮಾಡಿಕೋತೀವಿ. ಈ ಕಾಯಿ ಆಡ್ಬಿಟ್ಟು ಅಂಗಡಿ ಕೊಟ್ಬಿಡ್ತೀನಿ ಅತ್ಲಗೆ. ಎಳ್ಳೆ ಏದೋ ಬೇಕಾದ ವಸಿ ಎಳ್ಳೆ ಮಾರ್ಕೋತೀವಿ, ಆದ್ರೆ ಎಳ್ಳೆ ಮಾರಕ್ಕೆ ಕುಡಿ ಹಾಕಿ ಮಾಡಕ್ ಇರ್ಲಿ ಅಂದ್ಬಿಟ್ಟು ಒಂದ್ ಎಂಟು ಒಂದ್ ಹತ್ತು ಮರ ನೆಟ್ಟಿವಿ. ಒಂದ ಒಂದ 250 ಅಡಿಕೆ ಸಸಿ ಹಾಕಿವಿ ಇವಾಗ. ಒಂದ್ ಮೊದ್ಲು ಒಂದ್ 70 ಸಸಿ ಇದಾವೆ, ಅವು ಫಲ ಕೊಡ್ತಾವೆ. ಇವಾಗ ಒಳ್ಳೆ ಅಡಿಕೆ ಬಹಳ ರೇಟ್, ಈಗ ಬರೀ ಹಸಿ ಅಡಿಕೆ 50 ರೂಪಾಯಿ ಬಂದ್ ಕುಯ್ಕೊಂಡು ಇದಾರೆ ಅವ್ರಿಗೆ. ಅದ ಈಗ ನೀವು ಅಡಿಕೆ ಹಾಕಿದೀರಾ? ಅಡಿಕೆ ಒಂದ್ 70 ಮರ ಇದೆ ಸರ್. ಮತ್ ಹೇಳ್ತಾನೆ ನೀವು ಏನು ಹಾಕಿದ ಅಂತಿದ್ರೆ 70 ಮರ ಒಂದ 25,000 ಮಾರ್ಬಿಡಿ, ಅದು ಗುತ್ತಿಗೆ ಓಡಿಸ್ಬಿಟ್ಟಿದೆ ಅವ್ರಿಗೆ. ಹೌದಾ? ಹೇಳಿ ಏನು, ನಾನು ಜಮೀನಲ್ಲಿ ಮಾಡಿಲ್ಲ ಏನಿಲ್ಲ ಅಂದ್ರು. ಈಗ ಒಂದಾಗ ತೆಂಗಿನ ಸಸ್ಯ ಐತೆ, ತೇಗ ಐತೆ, ಅಡಿಕೆ ಐತೆ ಅಂದ್ರೆ ಒಂದೊಂದಾಗ ಹೇಳ್ತಾವ್ರೆ. 5 ಕ್ವಿಂಟಲ್ ಆಯ್ತದೆ ಸರ್, 3 ಕ್ವಿಂಟಲ್ ಕುಯ್ಕೊಂಡು ಹೋಗವ್ರೆ, ಒಂದ್ ಕುಯ್ಲ ಇನ್ನೊಂದು ಕುಯ್ಲು ಒಂದ್ 2 ಕ್ವಿಂಟಲ್ ಆಯ್ತದೆ. 2 ಬಾರಿ ಕುಯ್ತದೆ, ಒಂದೇ ಬೆಳೆಸಿ ಕುಯ್ಕೊಂಡು ಹೋಗ್ತಾರೆ. ಇವಾಗ ತಿಂಗಳಲ್ಲಿ ಕುಯ್ಕೊಂಡು ಹೋಗವ್ರೆ, ಇವಾಗ ಈಗ ಒಂದ್ 2 ಕ್ವಿಂಟಲ್ ಸಿಗ್ತದೆ, ಅದ್ ಕುಯ್ಕೊಂಡು ಹೋಗ್ತಾರೆ. ಬಂದು ಎಷ್ಟಾಗುತ್ತೆ ನಿಮ್ಗೆ? ಅಲ್ಲ, ಎಷ್ಟು ಮರ ಇದಾವೆ ಅಂದ್ರೆ? 70 ಮರದಿಂದ ಈಗ ಒಟ್ಟಿಗೆ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದು ನಿಮ್ಗೆ? 25,000 ಕೊಟ್ಟಿದ್ದೆ, ಈಗ ನಮ್ಗೆ ಸ್ವಲ್ಪ ದುಡ್ಡು ತಾಪತ್ರ ಬಿಡ್ತು. ಆ ಟೈಮ್ನಲ್ಲಿ ಮಡಿಕೊಳಗೆ ಬಂದ್ಬಿಟ್ರೆ ಈಗ ಒಟ್ಟಿಗೆ ಮಾತಾಡ್ಕೊಟ್ಟೆ 25,000. ಅಲ್ಲ, ಒಂದ್ ವರ್ಷಕ್ಕೆ ಬರೀ 20,000 ಆಗ್ಲಿ. ಈಗ ಎಷ್ಟು ಎಷ್ಟು ವಿಸ್ತೀರ್ಣಕ್ಕೆ ನೆಟ್ಟಿದ್ದೀರಿ? ಎಷ್ಟು ಎಷ್ಟು 5 ಕ್ವಿಂಟಲ್ಗೆ 70 ಮರ ನೆಟ್ಟಿದ್ದೀರಿ. ಮತ್ತೆ ಇನ್ನೇನು ಬೆಳೆಗಳನ್ನ ಮಾಡ್ತೀರಿ? ಸುಮ್ನೆ ನಿಮ್ ಜಮೀನು ಕಣ್ಣಾರ್ಸಿ ಕಾಣ್ತದೆ ಹೇಳಿ. ಕೃಷಿ ಮರ ಇದ್ದು ಕಳೆದ ವರ್ಷ ಕೊಟ್ಟು ಒಂದ 9 ಟನ್ ಆಗಿತ್ತು. ಮತ್ತೆ ಎಲ್ಲ ಮರ್ತ್ಕೊಬಿಟ್ಟಿದೀರಾ ಹೇಗೆ ಅಂತ? ನೀಲಗಿರಿ ಮರ, ನೀಲಗಿರಿ ಮರ ಒಂದ್ ನೋಡಿತ್ತು ಕುಯ್ಸ್ಬಿಟ್ಟು ಬ್ಯಾರಂಗ್ ಹಾಕಿ. ಎಷ್ಟಾಯ್ತು ದುಡ್ಡು? ಇಲ್ಲ, ಬ್ಯಾರಂಗ್ ಹಾಕೊಟ್ಟ ನಾವು ಬ್ಯಾರಂಗ್ ಹಾಕೊಬಿಟ್ಟು. ಎಷ್ಟು ದುಡ್ಡು ಮಿಕ್ತು ನಿಮ್ಗೆ? ಎಷ್ಟು ಸೌದೆ ಕೊಡ್ಬೇಕು? ಒಂದ 30,000 ಮಿಕ್ಕೊಂಡಾಗಾಯ್ತು. ಅದ್ರಲ್ಲಿ ಗಿಡದಿಂದ ಅಷ್ಟೇ ಆಗಿದ್ದ? ಸಣ್ಣ ಆಗಿತ್ತಿಲ್ಲ, ಎಲ್ಲ ಈ ಸಣ್ಣ ಬಂದಿತ್ತು ಅಂದ್ರೆ ನೀರು ಹೀರ್ಬಿಡುತ್ತೆ ಬೇರೆ ಬೆಳೆಗೆ ತಂದ್ರೆ. ಎಲ್ಲ ತೆಗೆದಾಕುಡಿ ಅಂದ್ರೆ ಬೆಳಸಾಕಿಲ್ಲ ಕಾಬಿಟ್ರು. ಬೆಳಸ್ತೀನಿ ಕೊತ್ತದೆ. ನೀಲಗಿರಿ ಮರ, ಸಿಲ್ವರ್ ಮರಗಳು, ಸಿಲ್ವರ್ ಮರ ಎಲ್ಲ ಸೈಜ್ ಬಂದ ಈಗ ಕಳೆದ ವರ್ಷ ಮಾರ ಕೊಟ್ಟು ಸರ್. ಎಷ್ಟು ಮರ ಇದು? 35 ಮರ ಇದ್ದು, 35 ಮರ ಒಂದ್ 25 ಮರ ಕೊಟ್ಬಿಟ್ಟೆ. ಇನ್ನೊಂದ ಒಂದ್ 10 ಮರ ಅವೆ. ಯಾವತರ ಹೋದ ರೇಟು? 3,000 ಕೊಟ್ಟು ಸರ್. ಒಂದ್ ಮರ 3,000? ಅಲ್ಲ, ಅವರೇ ಕುಯ್ಕೊಂಡು ಅವ್ರು ತುಂಬಿಕೊಂಡು ಹೋಗೋದು. ಹೌದಾ? ನಾವು ತೂಕ ನೋಡ್ಕೊಳ್ಳೋದು ಅಷ್ಟೇ, ಏನೇ ನಮ್ದೇ ಖರ್ಚೇನಿಲ್ಲ. ಅವರೇ ಕುಯ್ಕೊಂಡು ಅವ್ರು ತುಂಬಿಕೊಂಡೋಗ್ತಾರಲ್ಲ. ಇವೆಲ್ಲ ನೀವು ಯಾವಾಗ 2000 ಹಿಂದೆ ಹಾಕಿದ್ರ? ಅದು 2000 ಇಸ್ವಿ 20 ವರ್ಷದ ಆಗಿದೆ. ನಾವು 94 ಬೇರೆ ಆಗಿದ್ದು. ನಾವು ತಮ್ದ್ರಿ ಇಬ್ರಾಳು ಇದ್ದು, ನಮ್ ತಂದೆರಿ ಇದ್ರು. ಬೇರೆ ಆದ್ಮೇಲೆ ಭೂಮಿ ಹಂಚ್ಕೊಟ್ಬಿಟ್ರು ನಮ್ಗೆ, ಈಕಡೆ ನೀ ಮಾಡ್ಕೊ ಈಕಡೆ ನೀ ಮಾಡ್ಕೊ ಅಂತವ. ಆಗ ನಾವು ತಂದು ಸ್ವಂತ ನಾನ್ ನೆಟ್ಕೊಂಡು ಬೇರೆ ಆದ್ಮೇಲೆ ನೆಟ್ಕೊಂಡಿದ್ದಕ್ಕೆ ಇವತ್ತಕ್ಕೊಂದಷ್ಟು ಖರ್ಚು ವೆಚ್ಚ ದುಡ್ಡು ಮರಲ್ಲ. ಒಂದ್ ಮರ ಕುಯ್ಕೊಂಡು ಮನೆ ಬಳಸ್ಕೊಂಡು ಮನೆ ಕಟ್ಟಾಗ ಅವನಿಗೂ ಬೇಕಾದ ಮಾಡ್ಕೊಂಡು ಇನ್ನು ಮರ ಕೂದಿರ ಒಂದ್ ಒಂದ್ 15 ಮರ 15 ಮರ ಒಂದ್ 5 ಮರ ಬಿಟ್ಟು ಒಂದ್ 10 ಮರ ಎಲ್ಲ ಈ ಸೈಜ್ ಸಾಯಿ ಎಲ್ಲ. ಅಂದ್ರೆ ನಮ್ಗೆ ಏನಾರು ಈಗ ತುರ್ತು ಅರ್ಜೆಂಟ್ ಖರ್ಚು ದುಡ್ಡು ಬೇಕು ಅಂದ್ರೆ ಮಾರ್ಕೋಬಹುದು. ಆತರ ಮಾಡಿದ್ರೆ ನಮ್ಗೆ ಸುಖಕ್ಕಿಲ್ಲ, 1 ಗಂಟೆಗೆ ಮಾಡಿದ್ರೆ ತಪ್ಪು ದುಡ್ಡು ನೋಡ್ಬೋದು. ದೊಡ್ಡ ನೋಡ್ಬೋದಾರೆ ಅದನ್ನ ಉದ್ದೇಶ ಮಾಡಿದ್ರು ಸರ್. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಮೈಸೂರು ಜಿಲ್ಲೆಯ ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಇದೇ ತಿಂಗಳ 29ನೇ ತಾರೀಕಿನಂದು ಶುಕ್ರವಾರ ಎಣ್ಣೆಕಾಳು ಬೆಳೆಗಳ ದಾಸ್ತಾನು, ಕೀಟ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಈ ವಿಷಯ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ದೂರವಾಣಿ ಸಂಖ್ಯೆ 8277933116ಕ್ಕೆ ಸಂಪರ್ಕಿಸಿ ತರಬೇತಿಗೆ ನೋಂದಾಯಿಸಿಕೊಳ್ಳಬಹುದು. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8277933116. ತರಬೇತಿ ಅವಧಿಯಲ್ಲಿ ಉಚಿತ ಊಟ ಹಾಗೂ ವಾಸ್ತವಿಕ ಪ್ರಯಾಣ ವೆಚ್ಚವನ್ನು ಒದಗಿಸಲಾಗುವುದು. ಈ ತರಬೇತಿಗೆ ಗರಿಷ್ಠ 50 ಜನರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಅಲಸಂದೆ ಬೆಳೀತೀರಾ? ಎಷ್ಟು ಹಾಕ್ತೀರಿ? ಅಲಸಂದೆ ಒಂದ್ 1/2 ಎಕರೆ ಹಾಕೋತೀವಿ, 1/2 ಎಕರೆ ನಮ್ಗೆ ಅವ್ರೆ ಹಾಕೋತೀವಿ. ಒಟ್ಟು ಮನೆ ಹಾಕೊಂಡು ಬರ್ಕೋತೀವಿ ಸಹ ಮಾರಕ್ಕಿಂತ. ಗೊಬ್ಬರ ಗೋಡ್ಗೆಲ್ಲ ಏನ್ ಮಾಡ್ತೀರಿ? ಗೊಬ್ಬರ ಗೋಡ್ ಅಂದ್ರೆ ಅದೇ ತಂದ್ಬಿಟ್ಟು ಗೊಬ್ಬರ ಸಾಲ್ ಬಿಟ್ಕೋತೀವಿ, ಸಾಲ್ ಅವ್ರ ಸಾಲ್ ಬಿಟ್ಬಿಟ್ಟು ಯೂರಿಯಾ ಪೊಟಾಶ್ ಎಲ್ಲ ಹೊರಗಡೆ ಡಿ ಎಪಿ ಪೊಟಾಸ್ ಈ ಇಪ್ಪತ್ತು ಇಪ್ಪತ್ತೊಂದು ಬಿಡುತ್ತೊ ಸಾಲ ಬಿಟ್ಬಿಟ್ಟು ಕುಂಟೆ ನುಗ್ಸ್ಬಿಡೋದು ಮೇಲೆ, ಅದು ಮಣ್ಣು ಮುಚ್ಕೋತದಲ್ಲ ಆಗ ಎಲ್ಲ ಚೆನ್ನಾಗ್ತದೆ. ಈಗ ಮನೆಯಲ್ಲಿ ರಾಸುಗಳು ಇದಾವೆ, ಕೊಟ್ಟಿಗೆ ಗೊಬ್ಬರ ಸಿಗ್ತದೆ. ಆ ಕೊಟ್ಟಿಗೆ ಗೊಬ್ಬರ ಶುಂಠಿಗೆ ಹಾಕ್ಬಿಡ್ತೀವಿ ನಾವು. ಶುಂಠಿಗೆ ಧನ್ಯ ಗೊಬ್ಬರ ಹಾಕಿದಷ್ಟು ಒಳ್ಳೇದು, ಅದು ತೆಂಡೆ ಧನ್ಯ ಗೊಬ್ಬರ ನೋಡಿಂಗೆ ಗೌರ್ಮೆಂಟ್ ಗೊಬ್ಬರಕ್ಕೆ ಅದು ಜಾಸ್ತಿ ಇಂಪ್ರೂವ್ ಆಗ್ತದೆ ಸರ್. ಈ ಜಾಕೆಲ್ಲ ಹಾಕೊಂಡು ಕೋಳಿ ಗೊಬ್ಬರ ಹಾಕ್ತಾರೆ, ನಾವು ಕೋಳಿ ಗೊಬ್ಬರ ಮುಟ್ಟಿಗೆ ಧನ್ಯ ಗೊಬ್ಬರ ಶುಂಠಿ ಹಾಕೋದೆ ಒಂದು ಮೂರು ಬೇರೆ ಬೆಳೆಗಳಿಗೆ ಧನ್ಯ ಗೊಬ್ಬರ ಹಾಕಲ್ವಾ? ಹಾಕ್ತಿವಿ. ಇದೇನೋ ಸ್ವಲ್ಪ ಆಗ್ತದೆ ಕಳ್ದಸ ಐಟ ಆಗಿದ್ರು ಅಥವಾ ಅದಕ್ಕೆ ಹಾಕ್ಬಿಟ್ಟು ಮುಕ್ಕಾಲು ಎಕರೆ ಹಾಕ್ಬಿಟ್ಟು ಹೇರ್ಬಿಟ್ಟು ಹಾಕ್ಬಿಟ್ಟಿದ್ರು. ಸಾವಯವ ಗೊಬ್ಬರಗಳನ್ನ ಮಾಡ್ಕೊಳ್ಳೋದು, ಕಾಂಪೋಸ್ಟ್ ಮಾಡೋದು, ಆ ತರದ ಏನೋ ನೀವು ಮಾಡಿವಿ? ತೊಟ್ಟಿ ಕಟ್ಟಿ ಸಾಂಪ್ಲೋಸ್ ಗೊಬ್ಬರ ಕಡ್ಡಿ ಕಸ ತುಂಬಿಟ್ಟು ದಮ್ಯ ಸಾಗಲಿ ಹಾಕೋದು ಮಾಡ್ತೇವೆ. ಈ ವರ್ಷ ಮಾಡಿದ್ವಿ ಸರ್. ಈಗ ಮಾಡಿದ್ರೆ ಈಗ ಇವತ್ತು ಪಂಚಾಯತಿನ ಕೊಟ್ಟಿದ್ರು, ಇವಾಗ ತೊಟ್ಟಿ ಕಟ್ಟಿ ಬಿಟ್ಟು ಒಂದಕ್ಕೆ ತುಂಬಿವಿ, ಇನ್ನೊಂದಕ್ಕೆ ತುಂಬಿದ. ಈಗ ತುಂಬತ್ತೇವೆ. ಏನ್ ತುಂಬಿದ್ರಿ? ಈಗ ಸತ್ತೆ ಹಾಕೋದು, ಅದನ್ನ ತಪ್ಪೆ ಹಾಕೋದು, ಯಾವ್ದೇ ಹುಲ್ಲು ಕಡ್ಡಿ ಕಸ ದನ ಬಿಡ್ತಾವ ಅದು ಇತ್ತೇನು ಸೊಪ್ಪೆ ಸತ್ತೆ ಪತ್ತೆ ಬರ್ತದಲ್ಲ ಅದ ಹಾಕ್ಬಿಟ್ಟು ಅದ್ಮೇಲೆ ಸಗಳಿ ಹಾಕೊಡೋ ಸರ್. ಆದ್ಮೇಲೆ ಈಗ ಎರೆಹುಳು ಬಿಟ್ಟಿದ್ದೀರ? ಅದೇ ಬಿಟ್ಟಿಲ್ಲ. ಎರೆಹುಳ ತಂದು ಬುಟ್ಟಿ ಅದನ್ನೇ ಎಲ್ಲಾ ಉಪಯೋಗಿಸ್ತಿದ್ವ ನಾವು. ಚೆನ್ನಾಗ್ ಗೊತ್ತಿತ್ತು ಎಲ್ಲ ಹೀರಾ ಸೇರ್ಕೊಬಿಟ್ಟು ಹೀರಾ ತಿನ್ನಕಾಬಿಟ್ಟು ಅವಾಗ ತೆಗ್ದಾಕ್ಬಿಟ್ಟು ಅದನ್ನ. ಅದನ್ನ ಹೀರನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಬರ್ದೇ ತರ ಮಾಡ್ಬೇಕು. ಅದು ಈ ಹುಳಿಗೆ ಬಂದ್ಬಿಡ್ತಾರೆ ಎಲ್ಲಿರೋ ಕೆಂಪಿರ ಗುಂಡಿಗೆ. ಈ ವರ್ಷ ಇಲ್ಲಿ ಐಟಿ ಪಂಚಾಯತಿ ಕಡೆಯಿಂದ ಕೊಟ್ರು 27,000 ಕೊಟ್ರು. ಅದಕ್ಕೆ ಸ್ವಂತ ಕಟ್ಕೊಂಡು 27,000 ಕೊಡ್ತಾರೆ. ಆ ಕಟ್ಬಿಟ್ಟು ಎರಡು ಬಾಯಿ ತುಂಬಿಕೊಂಡಿವಿ. ಒಂದ್ ತುಂಬತ್ತೆ ಇನ್ನೊಂದ್ ಹಾಕೊಳ್ತೀವಿ. ಈಗ ಇನ್ನೊಂದ್ ತುಂಬ ತುಂಬಾ ಮಟ್ಟ ಬಂದಿದೆ, ಇನ್ನೊಂದ್ ಹಾಕೋತೀವಿ. ಸೊಪ್ಪು ಸೌದೆ ಹಾಕ್ಬಿಟ್ಟು ಹಾಕೊಂಡು ಮೇಲೆ ತಪ್ಪೆ ಹಾಕೋತೀವಿ. ಎಲ್ಲಿ ಬಳಸ್ಕೋಬೇಕು ಅನ್ಕೊಂಡಿದ್ರಿ? ವ್ಯವಸಾಯಕ್ಕೆ ಹಾಕೋತೀವಿ. ವ್ಯವಸಾಯಕ್ಕೆ ಶುಂಠಿಗೆ ಹಾಕೋಬೇಕು. ಅದೇ ಶುಂಠಿಗೆ ಜಾಸ್ತಿ ಹಾಕೋದು. ಮೆಣಸಿಗೆ ಮೆಣಸಿಗೆ ಬೆಳಿತೀರಾ? ಸತಿ ಎಲ್ಲ ನೀರ್ ತುಂಬಿಡ್ತಲ್ಲ ಹೋಯ್ತು ಮೆಣಸಿಗೆ ಹಾಕ್ತಿದ್ರೆ ಒಂದ್ ಎಕರೆ ಹಾಕ್ಬಿಟ್ಟು ಸಹ ಬರೀ 6 ರೂಪಾಯಿ 7 ರೂಪಾಯಿ ಕೆಜಿ ಅಡಕೆ ಬೇಡ ಕುಯ್ಯೋದೇ ಬೇಡ ಅಂದ್ಬಿಡ್ತು. ಈ ವರ್ಷ 40-50 ರೂಪಾಯಿ ವರ್ಷ ಖರ್ಚು ಬರ್ತೀರ? ಕಳ್ದವರ್ಷ ಶುಂಠಿಲು ಹಂಗೆ ಲಾಸ್ ಆಯ್ತು. ಈ ಸರಿ ಆಯ್ತದೆ ಆದಾಯ ಹಾಕೋಣ ಅಂತಿದ್ರೆ ಅದೇ ತರ ಮೆಣಸಿಗೆ ಯಾಕೆ ಯೋಚನೆ ಮಾಡಲ್ಲ? ಮೆಣಸಿಗೆ ಅಂದ್ರೆ ಆಯ್ತಾ ಇಲ್ವಲ್ಲ, ಶೀತ ಜಾಸ್ತಿ ಆಯ್ತಲ್ಲ, ಮಳೆ ಜಾಸ್ತಿ ಆಯ್ತು, ಹಾಕ್ದು ಶೀತ ಜಾಸ್ತಿ ಆಗ್ಬಿಡ್ತಲ್ಲ, ನೀರ್ ತುಂಬಿಡ್ತಲ್ಲ, ಎಲ್ಲ ಕೊಳತೋಯ್ತು, ಆಗ್ಲಿಲ್ಲ. ಖರ್ಚು ಮಾಡಿದ್ರೆ ಅದಕ್ಕೆ ಖರ್ಚು ಮಾಡಿದ ಖರ್ಚು ಅಂದ್ರೆ ಒಂದ 3,000 ಅಸೋಸಿಯೇಟ್ ಇದು 3,000 ರೂಪಾಯಿ ಒಟ್ಟು ಒಂದ್ 5,000 ಖರ್ಚು ಮಾಡಿದ್ದು ಮಾಡುದಿಲ್ಲ. ಆಗ್ಲಿಲ್ಲ ಅದು ಈಗ ನಿಮ್ಗೆ ಅಲ್ಸಂದೆ ಎಲ್ಲ ಬೆಳಿತಿರಲ್ಲ ಮನೆಗೆ ಕಾಳು ಕಡ್ಡಿಗೆ ಬೇಕಾದಂತದೆಲ್ಲ ಉದ್ದು ಅವ್ರೆ ತಡ್ಡಿ ಎಲ್ಲ ಬೆಳಿತಿರಲ್ಲ, ಏನ್ ಕಾಯಿ ಬರ್ತಾ ಇದೆಯಾ? ಇಲ್ಲ ಎಲ್ಲ ಈಗ ಬಂದದೆ. ಈಗ ನಿಮ್ಗೆ ಬಿತ್ತನೆ ಬೀಜಕ್ಕೆಲ್ಲ ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ತೀರಿ? ನಾವೇ ಮಡಿಕೋತೀವಿ ಸಾಲ. ಹೌದಾ? ಮಡಿಕೋತೀವಿ. ಇನ್ನ ಸಿಕ್ತೀನಿ ಅಂದಾಗ ಖುಷಿ ಇದಕ್ಕೆ ತಿನ್ಬಿಡ್ತೀನಿ ಬೇಗ. ಖುಷಿ ಇದಕ್ಕೆ ಅಲ್ವೇ ಕೆಲವು ಸಂದರ್ಭಗಳ ಸಿಗಲ್ಲ. ನಮ್ಮಲ್ಲೇ ಮಡಿಕೋತೀವಿ, ಕಾಳು ಮಡಿಕೊಳ್ತೀರಿ, ಪ್ರತಿಯೊಂದು ಮಡಿಕೋತೀವಿ ಸರ್ ಬೀಜಕ್ಕೆ. ಏನಾದ್ರು ಹುಳು ತಗೋಬಿಡ್ತು ಅಂದ್ರೆ ಅಂದಾಗ ಖುಷಿ ಇದಕ್ಕೆ ಅದ್ರಲ್ಲಿ ಅಲ್ಲಿ ನಮ್ಮ ಎಲ್ಲರೂ ಆಡ್ಸ್ಕೊಂಡು ಬಿಟ್ಟು ಮುಂದಕ್ಕೆ ಬೇಕಾದಂತಹ ಬಿತ್ತನೆ ಬೀಜದಕ್ಕೆ ಸ್ವಂತ ನಾವೇ ಮಡಿಕೋತೀವಿ, ತಪ್ಪದೇ ಮಡಿಕೊಳ್ತೀರಿ. ನಾವೇ ಮಡಿಕೋತೀವಿ ಸರ್. ಮಾತ್ರೆಗಳು ಪೌಡ್ರು ಗಿಡ್ರು ತಂದ್ಬಿಟ್ಟು ಅದನ್ನ ಕಲ್ಸಿ ಕಟ್ಟಿ ಮಡಿಕೋತೀವಿ. ಹುಳ ಹುಟ್ಟೆ ಹತ್ತಬಾರ್ದು ಹತ್ತಬಾರ್ದು ಆ ತರ ಔಷಧಿ ಎಲ್ಲ ಹಾಕಿ ಕಟ್ಟಿ ಮಡಿಕೋತೀವಿ, ಬಿತ್ತನಕಾಗುವಷ್ಟ ಮಡಿಕೋತೀವಿ. ಎಷ್ಟೆಷ್ಟು ಬೆಳಿತೀರಿ ಹೇಳಿ? ಅಲ್ಸಂದೆ ಎಷ್ಟು ಬೆಳಿತೀರಿ? ಉದ್ದು ಎಷ್ಟು ಬೆಳಿತೀರಿ? ಅಲ್ಸಂದೆ ಎಲ್ಲ ಒಂದ 70 ಕೆಜಿ 80 ಕೆಜಿ ಬೆಳ್ಕೋತೀವಿ. ಒಂದ್ 1 ಕ್ವಿಂಟಲ್ ಮಟ್ಟಿಗೆ ಅಷ್ಟೇ. ಎಷ್ಟು ಹಾಕ್ತೀರಿ? ಏನ್ ಒಂದ 1/2 ಎಕರೆ ಹಾಕೋತೀವಿ. ಒಂದ್ ಸಾಲು ಬಿಡ್ತೀರಿ? ಸಾಲು ಮಧ್ಯೆ ಒಂದ್ ಸಾಲು ಅವರೆಕಾಳು, ಒಂದ್ ಸಾಲು ತಣ್ಣಿ ಕಾಡ್ಬಿಟ್ಕೋತೀವಿ. ಈ ತಣ್ಣಿ ಬಂದ್ಮೇಲೆ ಕಿತ್ಬಿಟ್ಟು ಅವರೇ ಉತ್ಕೋತೀವಿ. ಆಗ ತಣ್ಣಿ ಬಂದ್ಬಿಟ್ಟು ಮುಂದೆ ಬಂದ್ಬಿಡ್ತದೆ, ಅವರೇ ಬರೋದು ಲೇಟ್ ಆಫ್ ಸಂಕ್ರಾಂತಿಗೆ ಸಹ ಅವರೇ ಬರೋದು. ಹಂಗೆ ಆ ತರ ಆಯ್ತಾವ. ಈ ಹೆಸರು ಕಾಳು ಒಂದ್ 10 ಸರಿ 30 ಸರಿ ಬೆಳ್ಕೋತೀವಿ, ಹೆಚ್ಚಾಗಿ ಹಾಕಿಲ್ಲ. ಒಂದ್ 5 ಕ್ವಿಂಟಲ್ ಆಗ್ಬಿಟ್ಟು ಒಂದ್ 1 ಇಷ್ಟು ತಿಳ್ಕೊಂಡು ಬೆಳ್ಕೋತೀವಿ ಅಷ್ಟೇ. ತಂಬಾಕ್ ತೆಗದ್ಮೇಲೆ ನೀವು ರಾಗಿ ಎಲ್ಲ ಬೆಳಕು ಬೆಳೆಯೋದಿವ ಮನೆಗೆ? ಬೆಳಿತೀವಿ. ಪ್ರತಿ ವರ್ಷ ಬೆಳಿತೀರಿ? ಪ್ರತಿ ವರ್ಷ ರಾಗಿ. ಎಷ್ಟು ಹಾಕ್ತೀರಿ? ಒಂದು ಕಾಲ ಎಕರೆ 1 ಎಕರೆ ಹಿಂಗ್ ಹಾಕೋತೀವಿ. ಎಷ್ಟು ಫಲ ತೆಗಿತೀರಿ? ಒಟ್ಟಿನಲ್ಲಿ ಒಂದ್ 8-10 ಕ್ವಿಂಟಲ್ ಬೆಳಿತೀವಿ ಸರ್. ಒಂದ್ ಎಕರೆ ನಮ್ ಕಡೆ ನಾಟಿ ಹಾಕಿಲ್ಲ, ಎಲ್ಲ ಚೆಲ್ಬಿಡೋದು, ಎಲ್ಲ ಚೆಲ್ಬಿಟ್ಟು ಅಲ್ಲಿ ಬಿಡ್ಕೊಳ್ಳೋದು. ಅದು ರಾಗಿ ಏನಪ್ಪ ತೆನೆ ಬಿಡ್ಸಾ ಬರ್ಕಿಲ್ಲ, ನಾಟಿ ಹಾಕಿದ್ರೆ ತೆನೆ ಬಿಡ್ಸಾಕ್ ಬರ್ತದೆ, ಒಳ್ಳೆ ತಂಡೆ ಹೊಡಿತವೆ. ಈ ಚೆಲ್ಗೆ ಚೆಲ್ಲೋ ದೇಶ ನಮ್ ಕಡೆ ಎಲ್ಲ ಅಷ್ಟು ರಾಗಿ ಅಷ್ಟು ಜಾಸ್ತಿ ಆಗ್ಬಿಡಿ. ಎಲ್ಲರೂ ಚೆಲ್ಕೆ ರಾಗಿ ಮಾಡ್ತಾರೆ, ಎಲ್ಲ ಚೆಲ್ಕೆನೆ ಸರ್. ನಾಟಿ ಯಾಕೆ ಮಾಡ್ತಾ ಇಲ್ಲ? ನಾಟಿ ಮಾಡಿಲ್ಲ, ಎಲ್ಲ ಮಾಡಿಲ್ಲ. ನಮ್ ಕಡೆ ಬೆಳೆಯೋರು ಒಬ್ಬೊಬ್ರು ಅರವತ್ತು ಕುಂಟಲ್ ಮೂವತ್ತು ಕುಂಟಲ್ ನಲವತ್ತು ಕುಂಟಲ್ ಹಿಂಗೆಲ್ಲ ಬೆಳಿತಾರೆ. ನಾವು ಅವರು ಒಂದು 10 ಎಕರೆ 5 ಎಕರೆ ಅವ್ರ ದಕ್ಷ ತಿದ್ದಂಗೆ ಹೊಗೆಸೊಪ್ಪ ಹೊಗೆಸೊಪ್ಪ ಮಾಡ್ಕೋತಾರೆ ಭೂಮಿಯ ಹೊಗೆಸೊಪ್ಪು ತಗೊಂಡ್ರೆ ರಾಗಿ ಚೆಲ್ಬಿಡ್ತಾರಲ್ಲ ಸರ್. ಕಳೆದ ವರ್ಷ ಒಂದ್ 10 ಕ್ವಿಂಟಲ್ ಆಗಿತ್ತು ಅಂತ ಮೊದ್ಲು ಒಂದು ಕಳೆದ ವರ್ಷ ಆಚೆ ವರ್ಷ ಒಂದ್ 5 ಕ್ವಿಂಟಲ್ ನಿಮ್ಗೆ ಊಟಕ್ಕೆ ಆಗಿ 10 ಕ್ವಿಂಟಲ್ ಮಾರ್ಕೊಂಡ ಕಳೆದ ವರ್ಷ ಊಟಕ್ಕಾಗಿ ಮಾರ್ಕೊಂಡಿದ್ದ ಒಳ್ಳೆ ಬೆಲೆ ಸಿಕ್ಕಿತ್ತ? 3,200 ಸಿಕ್ಕಿತ್ತು. ಅದೇ ಖುಷಿ ಲೆಕ್ಕ ಬಿಟ್ಟಿದ್ವ ಸರ್, 3,200 ಹೋಗಿತ್ತು. ಮನೇಲಿರೋ ಕರಾವಲ್ಲ ದುಡ್ಡು ಬರ್ತದಲ್ಲ, ಏನ್ ಮಾಡ್ತೀರಿ? ಪ್ರಭುಸ್ವಾಮಿ ಅವ್ರು ಇಟ್ಕೋತಾರೋ ನೀವ್ ಇಟ್ಕೋತೀರೋ? ಪ್ರಭುಸ್ವಾಮಿ ಅವರೇ ತಗೊಳ್ಳೋದು. ನಮ್ಗೇನಾರ ಬೇಕು ಎಲ್ಲಾರು ಹೋಯ್ತಿವಿ ಮಾಡ್ತೀವಿ, ಏನಾರು ತಗೋಬೇಕು ಅಂದಾಗ ಕೊಡ್ತಾರೆ. ಎಲ್ಲ ಒಂದೇ ಅಲ್ವಾ, ಅವ್ರ ಇದ್ದಾವಿದ್ರೆ ನಮ್ಮ ಹತ್ರ ಇದ್ರೇನು. ಕಡೆ ಮನೇನಲ್ಲಿ ರಾಸ್ಕೊಳ್ಳೋ ಕರಾವಲ್ಲಿ ಬರೋದು ಹಾಲು ಅದನ್ನೆಲ್ಲ ಹೆಂಗಸರ ಅವ್ರೇ ಖರ್ಚು ಮಾಡಲ್ಲ, ಗಂಡಸರು ಕಷ್ಟ ಕಾದವ್ ಕೊಡ್ತಾರೆ. ಆದ್ರೆ ನಾವ್ ಆತರ ಏನಿಲ್ಲ, ಅವರೇ ಎಲ್ಲ ತಗೋಬರ್ತಾರೆ. ಎಲ್ಲಾರು ಹೋಗ್ಬೇಕು ಅಂದಾಗ ನಾನು ಕೊಡಿ ಅಂದಾಗ ಕೊಡ್ತಾರೆ, ನಮ್ಗೇನಾರು ತಗೋಬೇಕು ಕೊಡಿ ಅಂದಾಗ ಕೊಡ್ತಾರೆ. ನಾವ್ ದುಡ್ಡು ಕಾಸು ಅಂದೇನ್ ನಾವ್ ಯಾವಾಗ, ಯಾಕೆ ಅಂದ್ರೆ ದುಡಿಮೆಯಿಂದ ಮಾತ್ರ ಪಾಲು ಆದಾಯದಲ್ಲಿ ಪಾಲಿಲ್ವ ಅಂತ ಅಂತಾರೆ. ಕೇಳ್ದಾಗ ಕೊಡ್ತಾರಲ್ಲ ನಮ್ಗೆ, ಇನ್ಯಾಕ್ ಸುಮ್ನೆ ನಾವ್ ಮಡಿಕೋಬೇಕು, ಇನ್ನೆಲ್ಲ ಅವರೇ ಮಾಡ್ತಾ ಅವರೆಲ್ಲ ನಾವ್ ಯಾಕೆ ಮಡಿಕೋಬೇಕು ಅಂದ ಏನ್ ನಾವೇನ್ ದುಡ್ಡು ಇದು ಕಾಸು ಮಡಿಕೊಳಕ್ ಹೋಗಲ್ಲ ಅವರು, ಅವರೇ ಮಾಡ್ತಾರೆ. ಇಬ್ರು ಗಂಡ್ಮಕ್ಳು ಇದಾರೆ ಅಂತ ಹೇಳಿದ್ರೆ, ಈಗ ಒಬ್ಬ ಮಗ ನಿಮ್ ಜೊತೆ ಇದಾರೆ, ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳು ಮೊಮ್ಮಕ್ಕಳು ಹೆಚ್ಚು ಪಾಲ್ಗೊಳ್ಳೋದಿಲ್ವಾ? ಹಿರಿ ಮಗ ಬರೋಕಿಲ್ಲ, ಇವನ್ ಕಿರಿಯನೇ ಸಾಮಂತಂದ್ ಒದಿಸ್ಕೊಡ್ತಾನೆ ಗೊಬ್ಬರ ಕೊಡು. ಬರೋಕಿಲ್ಲ ಅಂದ್ರೆ ಈಗ ಬೆಳೆ ಎಲ್ಲ ಬೆಳೆದ್ಮೇಲೆ ನಮ್ಗೆ ಅವ್ರಿಗೆ ಬೇಕಾದಂತ ಕಾಳು ಕಡ್ಡಿ ಅವನ್ನೇನು ಕೇಳೋದಿಲ್ವಾ? ಇಲ್ಲ ಇಲ್ಲ, ನಾವು ಜೊತೆ ಮಾಡ್ಕೋತೀವಿ ಅದೇ ಅಂತ. ಅದೇನು ಮನೆ ಒಟ್ಟಿನಲ್ಲಿ ಕೃಷಿ ಕೆಲಸಕ್ಕೆ ಬರೋದು ಕಡಿಮೆ, ಕೃಷಿ ಬರೋಕಿಲ್ಲ. ಯಾರು ಬೇಕಾದ್ರೆ ದುಡ್ಡು ಕಾಸು ಬೇಕಾದಾಗ ಏನಾರೆ ತಂದು ಕೊಡ್ತಾನೆ, ಎಲ್ಲ ಒಂದೇ ಹೊಡ್ತಾನೆ. ನಾವು ಅಲ್ಲಿ ದುಡ್ಡು ನಾವು ಮಾಡ್ಕೊತೇನೆ, ಇನ್ನು ಬಾಕಿ ದುಡ್ಡು ಈ ತಬಕ ಬಿಟ್ರೆ ಸಾಲ ಗಿಲ್ಲ ತಗೊಂಡಿವಲ್ಲ ಅದಕ್ಕೆ ವಜಾಕೋತಾರೆ, ಸಾಲ ಕೊಡ್ತಾರೆ. ಈ ತರ ಮಾಡ್ಕೋತೀವಿ ಅಲ್ಲ ಒಟ್ಟಿನಲ್ಲಿ. ಯಾಕೆ ಅಂದ್ರೆ ಈ ಕೃಷಿ ನೀವು ಮಾಡ್ತಾ ಇದ್ರೆ ಮುಂದೆ ಮುಂದುವರ್ಸೋರು ಯಾರು ಅಂತ ನಾನು ಕೇಳುದು. ತಲೆ ಬಿಟ್ರೆ ಆಗೋದಿಲ್ಲ ಬಿಡಿ ಸರ್, ಈಗ ನಮ್ ತಲೆ ಬಿಟ್ಟು ನೀವು ಮಕ್ಳು ಕೂಡ ಅವರವ್ರದೇ ವ್ಯವಹಾರದಲ್ಲಿ ನಿರತರ ಆಗಿ ಭೂಮಿ ಏನ್ ಮಾಡೋದು, ಏನ್ ಮಾಡ್ಕೋತಾರ ಅವ್ರು ತಿಳಿದದ್ದು ಆ ಭೂಮಿಯ. ಮೊಮ್ಮಕ್ಳಿಗೆ ಚೆನ್ನಾಗಿ ಓದ್ತಾ ಇದಾರ? ಓದ್ತಾರೆ, ಮೊಮ್ಮಕ್ಳದೇನ್ ತಂಟಿಲ್ಲ, ಓದ್ತಾವ್ರೆ. ಎಷ್ಟು ಮೊಮ್ಮಕ್ಳು ಇದಾರೆ? ಅವ್ರೆ 6 ಜನ ಅವ್ರೆ ನನ್ಗೆ. ಅಂದ್ರೆ ಹೆಣ್ಮಕ್ಳು ಸೆಕೆಂಡ್ ಪಿ ಯು ಸಿ, ಒಬ್ಬ ಎಸ್ ಎಲ್ ಸಿ, ಎರಡನೇ ಮಗ ಹಿರಿಯ ಮಗಳ ಕೊನೆಯಳು, ಹಿರಿಯ ಮಗ ನಾಗರಾಜ ಅವನಿಗೆ ಈಗ 9ನೇ ಕ್ಲಾಸ್ ಒಬ್ಬ ಓದ್ತಾನೆ, ಒಬ್ಬ 3ನೇ ಕ್ಲಾಸ್ ಒಬ್ಬ ಕಿರಿಯನು. ಮಗಳು ಯಾವ ಊರ್ ಮದುವೆ ಮಾಡಿದ್ರೆ? ಅಬ್ಬನ್ ಕುಪ್ಪೆಗ್ ಮಾಡಿರೋದು. ಅಬ್ಬನ್ ಕುಪ್ಪೆಗ್ ಮಾಡಿರೋದು. 1 ಎಕರೆ ಭೂಮಿ ಐತೆ, ಅವರು ಕೆಲಸ ಮಾಡೋದಿಲ್ಲ, ಅವರು ಟೈಲರ್ ಕೆಲಸನೇ ಮಾಡ್ಕೊಳ್ಳೋದು. ಇಬ್ರಳ ಗಂಡ ಇರ್ತಿ, ಇಬ್ರು ಅವರೆಲ್ಲ ಉಜ್ಜು ಕೊಟ್ಕೋತಾರೆ, ಜಮೀನೆಲ್ಲಾನು ಮಾಡಕ್ ಆಗೋದಿಲ್ಲ ಅನ್ಬಿಟ್ಟು. ಮಕ್ಕಳು ಭೂಮಿಗೆ ಅಷ್ಟಾಗಿ ಬರ್ತಿಲ್ಲ ಅಂದ್ರೆ ಮೊಮ್ಮಕ್ಳು ಯಾರು ಇಲ್ಲ ಅಂತ ನಾನು ಕೃಷಿಕ್ನೇ ಆಯ್ತೀನಿ ನಿನ್ ತರನೆ, ನಾನು ಭೂಮಿನೇ ಗೇಮೆ ಮಾಡಿ ಜೀವನ ಸಾಕ್ತೀನಿ ಅಂತ ಯಾರು ಮೊಮ್ಮಕ್ಳು ಮುಂದಕ್ ಬಂದ್ರೆ ನೀವೇನ್ ಹೇಳ್ತೀರಿ? ಅದು ಮಾಡಿ ಅಂತ ಸಪೋರ್ಟ್ ಕೊಡ್ತೀವಿ, ಇನ್ನೇ ಮಾಡಕಾಗತ್ತು ಜೊತೆ ಏನ ಹೋಗ್ರ ಓದ್ಕೋ ಹೋಗ್ರ ಸುಮ್ನೆ ಓದ್ಕೊಂಡು ಎಲ್ಲ ಒಂದ್ ಕೆಲಸ ಓದಿಸ್ತಾರೆ ಅಂತ ಕಲ್ಕಿದಂಗ್ ಓದಕ್ ಹಾಕಿಲ್ಲ ಮುಂದ್ ಕಲ್ಕಿದ್ ಓದಕ್ ಹಾಕಿಲ್ಲ, ಓದಿ ಚೆನ್ನಾಗಿ ಓದ್ತಿದ್ರು ಆಸಕ್ತಿಯಿಂದ. ಈಗ ಕೆಲಸ ಮಾಡೋರೆಲ್ಲ ಓದಕ್ ಆಗದೆ ಇರೋರನ್ನ ಕೆಲಸ ಭೂಮಿ ಕೆಲಸ ಮಾಡ್ತಾ ಇರೋರು ಓದಕ್ ಆಗದೆ ಇರೋರೆಲ್ಲ ಆಸೆ ಇರೋರು ಭೂಮಿ ಮೇಲೆ ಆಸೆ ಇರೋರು. ಹಂಗ ಆಸೆ ಪಟ್ಟು ಬಂದ್ರೆ ಏನ್ ಹೇಳ್ತೀರಿ ಅವ್ರಿಗೆ? ಆಸೆ ಭೂಮಿ ದುಡಿಬೇಕು ಅಂದ್ರೆ ತೆಪ್ಪಾಗಿಲ್ಲ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂದ್ರೆ ಮಾಡ್ರಪ್ಪ ಅನ್ನೋದು. ಸುಖ ಜೀವನ ಇದೆಯ ಭೂಮಿನಲ್ಲಿ? ಹೌದು, ಖುಷಿ ಮಾಡ್ಕೊಂಡ್ರೆ ಭೂಮಿ ಆಗೋದಿಲ್ಲ ಸರ್. ಈಗ ನಾವ್ ಭೂಮಿ ಬಿಟ್ರೆ ನಾವ್ ಅನ್ನ ತಿನ್ನಕ್ ಆಯ್ತದ? ಈಗ ಹೊರಗಡೆ ನಾವ್ ದುಡಿದ್ರೆ ತಾನೇ ಹೊರಗಡೆ ಸಿಟಿಲಿ ಇರೋರು ಅನ್ನ ತಿನ್ನಕ್ ಆತದು. ಒಟ್ಟು ಭೂಮಿನಲ್ಲಿ ಗೇಮೆ ಮಾಡಿದ್ರೆ ಸುಖ ಜೀವನ ಆಯ್ತು. ಸಿಟಿಲಿ ಇರೋರು ಈಗ ನಾವ್ ತಗೊಂಡೋಗ್ ಹಾಕಿದ್ರೆ ತಾನೇ ಸಿಟಿ ಅವ್ರು ತಗೋತಾರೆ ತರಕಾರಿ ಏನ್ ಬೇಕು ತಗೋತಾರೆ. ನಾವೇ ತಗೊಂಡೋಗ್ ಹಾಕಲಿಲ್ಲ ಅಂದ್ರೆ ತರಕಾರಿ ಸಿಟಿಯರ್ ಏನ್ ತಗೋತಾರೆ? ಗ್ರಾಮೀಣ ಪ್ರದೇಶದಲ್ಲಿ ಏನಂದ್ರೆ ಸಿಟಿಲಿ ಇರೋರು ಸುಖವಾಗವ್ರೆ, ನಾವ್ ಕಷ್ಟದಲ್ಲಿ ಇದೀವಿ ಅಂತ. ಹಳ್ಳಿಲಿ ಗೇಮೆ ಮಾಡ್ಬೇಕು, ಬಿಸಿಲು ಬೆಂಕಿ ಒದ್ದಾಡ್ಬೇಕು, ಯಾಕೆ ಬೇಕು ಸಿಟಿ ಗಿಟಿಗೆ ಹೋಗಿ ಎಲ್ಲ ಸುಖ ಜೀವನ ಮಾಡಿ ಅಂತ. ಅದು ಫ್ಯಾಕ್ಟ್ರಿ ಹೋಗ್ಕೊಂಡು ಅಯ್ಯೋ ಅದು ಈಗ ನಾವ್ ಒಟ್ಟು ನಂಬರ್ತಿಗೆ ಭಗವಂತ ಇದ್ದ ಎಲ್ಲ ನಿಮ್ದಿರಲ್ಲ ಸರ್, ಎಲ್ಲ ಏನ್ ನಮ್ಗೆ ಏನ್ ಎತ್ತಿಲ್ಲ ಕಳ್ಕೊತೀವಿ, ಚಾ ತಿನ್ಕೋ ಚೆನ್ನಾಗಿ ನೀರಾವಳಿ ಇವೆ ಅಷ್ಟೇ ಸರ್ ಒಟ್ಟಿನಲ್ಲಿ. ಒಟ್ಟಿನಲ್ಲಿ ನಿಮ್ಮ ಮೊಮ್ಮಕ್ಳು ಏನಾದ್ರು ಕೃಷಿಗೆ ಬಂದ್ರೆ ನೀವು ಮುಕ್ತವಾಗಿ ಸಂತೋಷದಿಂದ ಒಳ್ಳೇದಾಗ್ಲಿ ಪ್ರಭುಸ್ವಾಮಿ ಅವರೇ, ಸುನಂದಮ್ಮ ಅವರೇ. ನಮ್ಮ ಕೇಳುಗರು ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಒಂದು 3 ಬಾರಿ ಹೇಳಿ. 9945724418. ಇನ್ನೊಂದ್ಸರಿ ಹೇಳಿ. 9945724418. ಇನ್ನೊಮ್ಮೆ ಹೇಳಿ. 9945724418. ಒಳ್ಳೇದು. ಇದುವರೆಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ ಪ್ರಭುಸ್ವಾಮಿ ಅವರು, ಹಾಗೆ ಅವರ ಶ್ರೀಮತಿಯವರಾದ ಸುನಂದಮ್ಮ ಅವರು. ಇಬ್ಬರಿಗೂ ಕೂಡ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ ಸರ್. ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲು ಗ್ರಾಮದ ಕೃಷಿಕ ದಂಪತಿ ಪ್ರಭುಸ್ವಾಮಿ ಹಾಗೂ ಸುನಂದಮ್ಮ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ ಸಸ್ಯಗಳ ಆಯ್ಕೆ ಹಾಗೂ ನಿರ್ವಹಣೆ ಕುರಿತಂತೆ ಮೈಸೂರಿನಲ್ಲಿರುವ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ